ಆಕಾಶವಾಣಿ ಹಾಸನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಕೃಷಿ ಬದುಕಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಕಾಳನಕೊಪ್ಪಲಿನ ರೈತ ಸಹೋದರರಾದ ಕೆಎಸ್ ಸಿದ್ದೇಶ್ ಹಾಗೂ ಕೆಎಸ್ ಸಂತೋಷ್ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಪರೂಪದ ಇಬ್ಬರು ಸಹೋದರರು ನಮ್ಮೊಂದಿಗೆ ಇದ್ದಾರೆ. ಅವರು ಅರಸೀಕೆರೆ ತಾಲೂಕು ಕಾಳನಕೊಪ್ಪಲಿನ ಕೆಎಸ್ ಸಿದ್ದೇಶ್ ಮತ್ತೆ ಕೆಎಸ್ ಸಂತೋಷ್ ಅವರು. ಸಿದ್ದೇಶ್ ಮತ್ತೆ ಸಂತೋಷ್ ಅವರು ಒಟ್ಟಿಗೆ ಕೃಷಿಯನ್ನ ಮಾಡ್ತಾರೆ, ಕೃಷಿಗೆ ಸಂಬಂಧಪಟ್ಟಂತಹ ಎಲ್ಲಾ ಕೆಲಸಗಳನ್ನು ಕೂಡ ಮಾಡ್ತಾರೆ. ಸುಮಾರು ಒಂದು 15 ಎಕರೆವಷ್ಟು ತೋಟ ಇದೆ ಅವ್ರಿಗೆ. ಆ ತೋಟದಲ್ಲಿ ತೆಂಗಿನ ಬೆಳೆಯನ್ನ ಮಾಡ್ತಾರೆ ಮತ್ತು ಒಂದು 3 ಎಕರೆನಲ್ಲಿ ಹಿಪ್ಪುನೇರಳೆಯನ್ನ ಹಾಕೊಂಡಿದ್ದಾರೆ. ಇದರ ಜೊತೆಗೆ ಕೃಷಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಕೆಲಸಗಳನ್ನ ಅವರು ಮಾಡ್ತಾರೆ. ಟ್ರ್ಯಾಕ್ಟರ್ನ ಇಟ್ಕೊಂಡಿದ್ದಾರೆ. ಟ್ರ್ಯಾಕ್ಟರಲ್ಲಿ ಯಾವ ಬೆಳೆಗೆ ಬೇಸಿಗೆ ಕಾಲದಲ್ಲಿ ಅಥವಾ ಯಾವ ತೋಟಗಳಿಗೆ ಬೇಸಿಗೆಯ ಕಾಲದಲ್ಲಿ ನೀರು ಬೇಕೋ ಆ ನೀರಿನ ಸರಬರಾಜನ್ನ ಮಾಡ್ತಾರೆ. ಅದರ ಜೊತೆಗೆ ಈ ಮುಂಗಾರು ಹಂಗಾಮು ಮತ್ತೆ ಹಿಂಗಾರು ಹಂಗಾಮಿನಲ್ಲಿ ರಾಗಿ ಬಿತ್ತನೆಯನ್ನ ಮಾಡಿಕೊಡ್ತಾರೆ. ಅವರು ಯಾರು ಕೃಷಿಕರಿಗೆ ಇವತ್ತು ಕಾರ್ಮಿಕರ ಕೊರತೆಯಿಂದಾಗಿ ಕೃಷಿಯನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ವೋ ಅಂತವರ ಜಮೀನನ್ನ ತೋರಿಸಿದ್ರೆ ಸಾಕು, ಇವರೇ ಹೋಗಿ 2-3 ಉಕ್ಕೆಯನ್ನ ಹೊಡೆದು ಅವ್ರಿಗೆ ಗೊಬ್ಬರ ಮತ್ತೆ ಬಿತ್ತನೆ ಬೀಜವನ್ನ ತಂದುಕೊಟ್ರೆ ಇವರೇ ಪೂರ್ಣ ಬಿತ್ತನೆಯನ್ನು ಕೂಡ ಮಾಡಿಕೊಡ್ತಾರೆ. ಅದಕ್ಕೆ ಎಷ್ಟು ಶುಲ್ಕವನ್ನ ವಿಧಿಸಬೇಕೋ ಅಷ್ಟು ಶುಲ್ಕವನ್ನ ವಿಧಿಸಿ ಅವರು ಆ ಕೆಲಸವನ್ನ ಮಾಡಿಕೊಡ್ತಾರೆ. ಆನಂತರವೂ ಕೂಡ ಅದಕ್ಕೆ ಏನೆಲ್ಲ ಬೇರೆ ಅಂತರ ಬೇಸಾಯವನ್ನ ಮಾಡಬೇಕೋ ಆ ತರಹದ ಬೇಸಾಯವನ್ನು ಕೂಡ ಮಾಡಿಕೊಡ್ತಾರೆ. ಇದು ಒಂದು ರೀತಿ ವಿಶೇಷ ಅಂತ ಹೇಳಿ ನನಗೆ ಅನ್ನಿಸ್ತು. ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಹೊಲದ ಕೆಲಸವನ್ನ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ. ಅಂಥದ್ರಲ್ಲಿ ತಮ್ಮ ತೋಟದ ಕೆಲಸವನ್ನು ಕೂಡ ಮಾಡಿಕೊಂಡು ಯಂತ್ರಗಳನ್ನ ಬಳಕೆಯನ್ನ ಮಾಡಿಕೊಂಡು ಬೇರೆ ಕೃಷಿಕರ ಕೆಲಸವನ್ನು ಕೂಡ ಮಾಡಿಕೊಡುವಂಥದ್ದು ಒಂದು ರೀತಿಯ ವಿಶೇಷ ಅಂತ ಹೇಳಿ ಅನ್ನಿಸ್ತು. ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಮತ್ತೆ ಈ ಕೃಷಿಕರಿಗೆ ಹೇಗೆ ಅವರು ನೆರವಾಗ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸಿದ್ದೇಶ್. ನಮಸ್ಕಾರ ಸರ್. ಸಂತೋಷ್, ನಿಮಗೂ ಕೂಡ ನಮಸ್ಕಾರ. ನಮಸ್ಕಾರ ಸರ್. ಸಿದ್ದೇಶ್, ತಾವು ಏನು ಓದಿದ್ರಿ ಸರ್? ನಾನು PUC ಮುಗಿಸಿದ್ದೀನಿ. PUC ಮುಗಿಸಿ ಮುಂದಕ್ಕೆ ಓದ್ಲಿಲ್ವಾ? ಇಲ್ಲ ಸರ್, ಹೋಗ್ಲಿಲ್ಲ. ಮುಂದಕ್ಕೆ ಯಾಕೆ ಓದ್ಲಿಲ್ಲ? ಹೋಗ್ಲಿಲ್ಲ, ನಾವು ಹಿಂಗೆ ಜಮೀನ್ ಕಡೆ ಕೆಲಸ ಮಾಡ್ಕೊಂಡಿರ್ಬೇಕು ಅಂತೇಳಿ ಹೋಗ್ಲಿಲ್ಲ. ಜಮೀನಲ್ಲಿ ಕೆಲಸ ಮಾಡುವಂತದ್ದು ಬಾಲ್ಯದಿಂದಲೂ ಇತ್ತ? ಹೇಗೆ ಸರ್? ಇದೇ ಚಿಕ್ಕ ಹುಡುಗರಿಂದ ಕೆಲಸ ಮಾಡ್ತೀವಿ, ಹಂಗಾಗಿ ಜಮೀನಲ್ಲಿ ಕೆಲಸ ಮಾಡ್ಕೊಂಡಿರೋಣ ಅಂತೇಳಿ ಮುಂದಕ್ಕೆ ಹೋಗ್ಲಿಲ್ಲ ಸರ್. ಈಗ ಮುಂದಕ್ಕೆ ಓದು, ಯಾವ್ದಾದ್ರು ಕೆಲಸಕ್ಕೆ ಹೋಗು ಅಂತೇಳಿ ಮನೆಯಲ್ಲಿ ನಿಮ್ಗೆ ಒತ್ತಾಯ ಮಾಡ್ಲಿಲ್ವಾ? ಇಲ್ಲ ಸರ್, ಅಂತ ಮನೆ ಜಮೀನ್ ಜಾಸ್ತಿ ಇದೆಯಲ್ಲ, ಹಂಗಾಗಿ ಜಮೀನ್ ಕೆಲಸ ಮಾಡ್ಕೊಂಡಿರೋಣ, ಯಾರು ಲೇಬರ್ ಸಿಗಲ್ಲ ಕೆಲಸ ಮಾಡ್ಸಕ್ಕೆ, ಹಂಗಾಗಿ ನಾವೇ ಕೆಲಸ ಮಾಡ್ಕೊಂಡಿರೋಣ ಅಂತೇಳಿ ಹೋಗ್ಲಿಲ್ಲ. ಈಗ ಎಷ್ಟು ವಯಸ್ಸು ನಿಮ್ಗೆ ಸರ್? ನಮ್ಗೆ 34 ವರ್ಷ. 34 ವರ್ಷ. ಸಂತೋಷ್, ನಿಮ್ಗೆ ಎಷ್ಟು ವಯಸ್ಸು? ಸರ್ ನಮ್ಗೆ 30 ವರ್ಷ. 30 ವರ್ಷ. ನೀವು ಏನು ಓದಿದ್ರಿ? SLC ಓದಿದ್ರಿ. ನೀವು PUC ಗೂ ಕೂಡ ಹೋಗ್ಲಿಲ್ವಾ? ಇಲ್ಲ ಸರ್, ಇಂಟ್ರೆಸ್ಟ್ ಇಲ್ಲ ನನಗೆ. ಯಾಕೆ ಯಾಕೆ ಆಸಕ್ತಿ ಇರಲಿಲ್ಲ? ನನಗೆ ಏನಪ್ಪ ಇಂಟ್ರೆಸ್ಟ್ ಇಲ್ಲ, ಆಗಿಂದ ವ್ಯವಸಾಯ ಮಾಡೋಕೆ ಅಂತೇಳಿ ಇಂಟ್ರೆಸ್ಟೇ ಬರಲಿಲ್ಲ, ಅದಕ್ಕೆ SLC ಬಿಟ್ವಿ. ಆಮೇಲೆ ಅಣ್ಣನ ಜೊತೆ ಕೆಲಸ ಮಾಡೋಕೆ ಶುರು ಮಾಡಿದ್ರ? ಹೆಂಗೆ? ಎಲ್ಲ ಒಟ್ಟಿಗೆ ಮಾಡ್ತೀವಿ, ಆಗಿಂದನು ನಿಮ್ಮ ಜೊತೆ ಬೇರೆ ಏನಿಲ್ಲ, ಅವ್ರೇನ್ ಕೆಲಸ ಮಾಡ್ತಾರೆ ನಾವು ಅದನ್ನೇ ಮಾಡ್ಕೊಂಡು. ಈಗ ಎಷ್ಟೇ ವಯಸ್ಸಿಂದ ನೀವಿಬ್ರು ಕೂಡ ಕೆಲಸ ಮಾಡೋದನ್ನ ಪ್ರಾರಂಭ ಮಾಡಿದ್ರಿ? ಸರ್ ನಾವು ಅವಾಗಿಂದ ಮಾಡಿದ್ವಿ, 15 ವರ್ಷದಿಂದ ಮಾಡ್ತಿದ್ವಿ. ಅಂದ್ರೆ ಬಾಲ್ಯದಲ್ಲಿ ಓದುವಾಗಿಂದಲೂ ಕೂಡ ಕೆಲಸ ಮಾಡ್ಕೊಂಡೇ ಓದ್ತಾ ಇದ್ರಿ? ರೈತರ ಮನೆಯಲ್ಲ ಸರ್, ಅವಾಗಿಂದ ಚಿಕ್ಕ ಹುಡುಗಿಂದ ಏನ್ ಮಾಡ್ತಾರೆ ಅವರು ಅದನ್ನೇ ನಾವು ಮಾಡ್ಕೊ ಬಂದಿದ್ವಿ. ತಂದೆಯವರು ಕೂಡ ಕೃಷಿ ಮಾಡ್ತಿದ್ರ? ಮಾಡ್ತಿದ್ರು. ಎಷ್ಟು ಜಮೀನ್ ಇತ್ತು ನಿಮ್ಗೆ? ತೋಟದಲ್ಲಿ ಅಲ್ಲೊಂದು 15 ಎಕರೆ ಇದೆ, ಇಲ್ಲೊಂದು 3 ಎಕರೆ ಇದೆ. ತಂದೆಯವರು ಏನೇನು ಕೃಷಿ ಮಾಡ್ತಿದ್ರು ಸಿದ್ದೇಶ್? ಸೊ ಅವಾಗೆಲ್ಲ ಅವ್ರ ಆಗಿ ಜೋಳ ಹಿಂಗೆ ಬೆಳೀತಾ ಇದ್ರು, ತೆಂಗ್ ಇತ್ತಲ್ಲ ಜಮೀನ್ ಕಡೆ ಮಾಡ್ಕೊಂಡಿದ್ರು, ತೋಟ ನೋಡ್ಕೊಂಡು ಬಿಟ್ಟು ಬೇರೆ ಏನು ಜಮೀನ್ ಇದ್ ಮಾಡಿರಲಿಲ್ಲ, ಬೇರೆ ಏನು ಮಾಡ್ತಿರಲಿಲ್ಲ, ತೋಟ ಮಾಡ್ಕೊಂಡಿದ್ರು. ನಿಮ್ ಕೈಲೂ ಕೂಡ ಕೆಲಸ ಮಾಡಿಸ್ತಾ ಇದ್ರು? ಕೆಲಸ ಮಾಡಿಸ್ತಾ ಇದ್ರು. ಈಗ ಎಷ್ಟು ಜಮೀನ್ ಇದೆ ನಿಮ್ಗೆ? ಸರ್ ನಮ್ಗೆ ಇವಾಗ ಅಲ್ಲಿ ಒಂದು 15 ಎಕರೆ ಇದೆ, ಇಲ್ಲೊಂದು 3 ಎಕರೆ ಇದೆ. ಇಲ್ಲಿ ಅರಸೀಕೆರೆ ಪಟ್ಟಣಕ್ಕೆ ಹೊಂದ್ಕೊಂಡಂಗೆ ಒಂದು 3 ಎಕರೆ ಇದೆ. 3 ಎಕರೆ ಇದೆ. ಯಾದಾಪುರದ ಹತ್ರ ಒಂದು 15 ಎಕರೆ ಇದೆ. 15 ಎಕರೆ ಇದೆ. ಅಲ್ಲಿ ಪೂರ್ಣ ತೋಟ ಮಾಡಿದಿರ? ಪೂರ್ಣ ತೋಟ ತೆಂಗಿದೆ ಅಲ್ಲಿ, ಫುಲ್ ಪೂರ್ತಿ ತೋಟ ಮಾಡ್ಬಿಟ್ಟಿದಿರಿ. ಎಷ್ಟು ವರ್ಷದ ತೋಟ ಅದು? ಸರ್ ಅದೊಂದು 40 ವರ್ಷ ತೋಟ. ಅದು 40 ವರ್ಷದ ತೋಟ. ಫಸ್ಲು ಚೆನ್ನಾಗಿ ಬರ್ತಾ ಇದೆಯಾ? ಫಸ್ಲು ಚೆನ್ನಾಗಿದೆ ಸರ್. ಕಾಯಿ ಮಾರಾಟ ಮಾಡ್ತೀರಾ ಅಥವಾ ಕೊಬ್ಬರಿ ಮಾಡ್ತೀರಾ? ಕೊಬ್ಬರಿ ಮಾಡ್ತೀವಿ ನಾವು, ಕಾಯಿ ಮಾಡಲ್ಲ, ಕೊಬ್ಬರಿ ಮಾತ್ರ ಮಾಡ್ತೀವಿ. ಕೊಬ್ಬರಿ ಮಾಡೋದ್ ಒಳ್ಳೇದ, ಕಾಯಿ ಮಾರೋದ್ ಒಳ್ಳೇದ? ಸರ್ ಇವಾಗ ರೇಟ್ ಅಲ್ಲಿ ಕೊಬ್ಬರಿ ಮಾಡ್ಬೇಕು, ರೇಟ್ ಇದ್ದಾಗ ಕಾಯಿ ಮಾರ್ಕೋಬೇಕು, ರೇಟ್ ಇಲ್ಲದಾಗ ಕೊಬ್ಬರಿ ಹಾಕೊಂಡು ಕೊಬ್ಬರಿ ಮಾಡ್ಕೋಬೇಕು ಅಷ್ಟೇ ಸರ್. ಹಂಗಾಗಿ ನೀವು ಕೊಬ್ಬರಿನ ಜಾಸ್ತಿ ಮಾಡ್ತೀವಿ. ನಾವು ಕಾಯಿ ಮಾರಿಲ್ಲ ಇವತ್ತು, ಇಲ್ಲಿ ಅವತ್ತಿಂದ ಇವತ್ತರೆಗೂ ಕೊಬ್ಬರಿನ ಮಾಡ್ತಾರ ನಾವು. ಏನ್ ಕೆಲಸ ಮಾಡ್ತೀರಾ ತೆಂಗಿಗೆ ನೀವು ವರ್ಷ ಪೂರ್ತಿ? ಸಹಿ ಉಳುಮೆ ಮಾಡ್ತೀವಿ, ಗೊಬ್ಬರ ಹಾಕ್ತಿವಿ, ನೀರ್ ಬಿಡ್ತೀವಿ ಅಷ್ಟೇ ಸರ್. ಎಷ್ಟು ದಿವಸಕ್ಕೊಂದ್ಸರಿ ಉಳುಮೆ ಮಾಡ್ತೀರಿ? ಉಳುಮೆ ಅಂದ್ರೆ ವರ್ಷಕ್ಕೊಂದ್ ಎರಡ್ ಸಲ ಮಾಡ್ತೀವಿ ಅಷ್ಟೇ. ಜಾಸ್ತಿ ತೋಟನ ಉಳುಮೆ ಮಾಡ್ಲಬಾರ್ದು. ಜಾಸ್ತಿ ಉಳುಮೆ ಮಾಡ್ಬಾರ್ದು ಸರ್, ಉಳುಮೆ ಮಾಡಿದಷ್ಟು ಬೇರ್ ಕಟ್ ಆಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ, ಹಂಗಾಗಿ ವರ್ಷಕ್ಕೊಂದ್ ಎರಡ್ ಸಲ ಮಾಡ್ತೀವಿ ಅಷ್ಟೇ. ಈಗ 40 ವರ್ಷದ ತೋಟ ಅಂತ ಅಂದ್ರೆ ಮರಗಳೆಲ್ಲ ಹಳೇದಾಗಿರುತ್ತೆ, ಎಲ್ಲ ಚೆನ್ನಾಗಿದೆ? ಇಲ್ಲ ಸರ್, ಕರೆಕ್ಟ್ ಆಗಿರುತ್ತೆ. ಈಗ ಒಂದ್ ಹಂತಕ್ಕೆ ಬಂದಿದ್ ಮರಗಳು, ಹಳೆ ಮರ ಏನ್ ಆಗಿರಲ್ಲ, ಈ ಒಳ್ಳೆ ಫಸ್ಲಾಗ ಮರಗಳು ಆಗಿರ್ತವೆ ಈಗ. ಅದಕ್ಕೆ ಗೊಬ್ಬರ ಗೋಡು ಎಲ್ಲ ಏನ್ ಕೊಡ್ತೀರ? ಮಾಮೂಲಿ ತಿಪ್ಪೆ ಗೊಬ್ಬರ, ಗೋಡು ಮಣ್ಣು ಅದಕ್ಕೆ ಹೊಡೆಯೋದಷ್ಟೇ, ಇನ್ನೇನು ಕೊಡಲ್ಲ. ತಿಪ್ಪೆ ಗೊಬ್ಬರ ನಿಮ್ದೇ ಆಗುತ್ತಲ್ವಾ? ನಮ್ದೇ ಆಗುತ್ತೆ ವರ್ಷ. ಗೋಡು ಮಣ್ಣು ಎಲ್ಲಿ ತರ್ತೀರಿ? ಕೆರೆಗಳಲ್ಲಿ, ಇಲ್ಲಿ ಕಾಲ ಇರೋದು ಕೆರೆ, ಅಲ್ಲಿ ನೋಡ್ಕೊಂಡು ತರ್ತೀವಿ. ಎಷ್ಟು ಗೋಡು ಹೇರ್ ಕಳ್ತೀರಾ ಒಂದ್ ವರ್ಷದಲ್ಲಿ? ವರ್ಷಕ್ಕೆ ಒಂದ್ 500 ಲೋಡ್ ಹೊಡಿತೀವಿ ಸರ್. ಪ್ರತಿ ವರ್ಷ ಅಷ್ಟು ಹೊಡಿತೀರ? ಒಂದ್ 5-6 ವರ್ಷಕ್ಕೆ ಒಂದ್ಸತಿ ಹೊಡಿತೀವಿ. ಒಂದ್ 500 ಲೋಡ್ ಹೊಡ್ಕೊಳ್ತೀರ 15 ಎಕರೆಗೆ? 15 ಎಕರೆಗೆ. 15 ಎಕರೆ ಮತ್ತೆ ಇಲ್ಲೊಂದ್ 3 ಎಕರೆ ಇದೆಯಲ್ಲ? ಇಲ್ಲೊಂದ್ 3 ಎಕರೆಗೆ ಎಲ್ಲಾ ಸೇರಿ ಒಂದ್ 500 ಲೋಡ್ ಬೇಕಾಗುತ್ತೆ ವರ್ಷ. ಒಂದ್ 3 ವರ್ಷ 4 ವರ್ಷ ಹೋಗ್ತದೆ. ಹತ್ತಿರದಲ್ಲಿ ಕೆರೆಗಳಿದಾವ ನಿಮ್ಗೆ? ಇದಾವೆ. ಅಲ್ಲಿ ಒಳ್ಳೆ ಗೋಡ್ ಸಿಗುತ್ತೆ ನಿಮ್ಗೆ? ಸಿಗುತ್ತೆ. ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ನೋಡ್ಕೊಂಡ್ ತರ್ತೀವಿ. ಒಂದ್ 2-3 ಕೆರೆ ಅಲ್ಲಿ ಎಲ್ಲೇ ಚೆನ್ನಾಗಿ ತೆಗಿರ್ತಾರೆ, ಮುಂಚೆ ಚೆನ್ನಾಗಿರ್ತೀವಿ ಅಲ್ಲಿ ಹೋಗಿ ತರ್ತೀವಿ. ಕೊಟ್ಟಿಗೆ ಗೊಬ್ಬರ ಯಾವ ಟೈಮಲ್ಲಿ ಹಾಕ್ತೀರಿ? ಕೊಟ್ಟಿಗೆ ಗೊಬ್ಬರ ಮಾಮೂಲಿ ಮಳೆಗಾಲದಲ್ಲಿ, ಮುಂಗಾರು ಟೈಮಲ್ಲಿ, ಬೇಸಿಗೆಲಿ ಹಾಕಲ್ಲ, ನೀರು ಬಿಡದೇ ಆಗಲ್ಲ, ಮಳೆಗಾಲದಲ್ಲಿ ಚೆನ್ನಾಗಿ ಹಾಕ್ತೀವಿ. ಮಳೆಗಾಲದಲ್ಲಿ ಚೆನ್ನಾಗಿ ಹಾಕ್ತೀರ ಅಲ್ವಾ? ನೀರಿನ ವ್ಯವಸ್ಥೆ ಚೆನ್ನಾಗಿದೆಯಾ? ನೀರಿನ ವ್ಯವಸ್ಥೆ ಇದೆ ಮಾಮೂಲಿ. 2 ಬೋರ್ ಇದಾವೆ, ಒಂದ್ 3 ಅವರ್ ಕರೆಂಟ್ ಕೊಡ್ತಾರೆ. ಒಂದ್ ಡೈಲಿ ಒಂದ್ 10-20 ಮೇಂಟೈನ್ ಮಾಡಬಹುದು. ಏನು ರಾತ್ರಿ ಹೊತ್ತು ಹೊಡಿತೀರ ಬೆಳಗ್ಗೆ ಹೊತ್ತು ಹೊಡಿತೀರ? ಬೆಳಿಗ್ಗೆ ಹೊತ್ತು ಹೊಡಿತೀವಿ, ರಾತ್ರಿ ಹೊತ್ತು ಆಟೋ ಸ್ವಚ್ಛ ಹಾಕಿರ್ತೀವಿ, ಅದ್ರ ಪಾಡಿಗೆ ಅದು ಹೋಗಿರ್ತವೆ. ಬೆಳಿಗ್ಗೆ ಅಲ್ಲಿ ನೋಡಿ ನಿಂದ್ರಲ್ಲ ಅಲ್ಲಿ ಬಿಡ್ತೀವಿ. ಡ್ರಿಪ್ ಗಿಪ್ ಮಾಡ್ಕೊಂಡಿದ್ರ ಹೆಂಗೆ? ಡ್ರಿಪ್ ಮಾಡಿದ ಸರ್, ಮಾಡ್ಬೇಕೀಗ. ಡ್ರಿಪ್ ಬೇಕಲ್ವಾ? ಬೇಕು, ಮಾಡ್ಬೇಕೀಗ, ಇನ್ನು ಮಾಡಿಲ್ಲ. ಡ್ರಿಪ್ ಮಾಡ್ಕೊಂಡ್ರೆ ಇನ್ನು ಸುಲಭ ಆಗುತ್ತೆ, ಮತ್ತೆ ಎಲ್ಲಾ ಗಿಡಕ್ಕೂ ಒಂದೇ ಸರಿ ನೀರ್ ಹೊಡಿಬಹುದು ನೀವು. ಒಂದು ಬದಗಳು ಎಲ್ಲ ಒಂದ್ ಪಟ್ಟೆಗೆ 10 ಮರ ಕೆಲ ಒಂದು ಫುಲ್ ಬದ ಆಗ್ಬಿಟ್ಟಿವಿ, ಒಂದ್ ತೆಗಿಟ್ರೆ ಫುಲ್ ನಿಂತ್ಕೊಂಡ್ಬಿಡುತ್ತೆ, ಹಂಗಾಗಿ ಡ್ರಿಪ್ ಅವಶ್ಯಕತೆ ಇಲ್ಲ ಅಂತ. ತೆಂಗಿಂದು ಇಳುವರಿ ಚೆನ್ನಾಗಿ ಬರ್ತಾ ಇದೆಯಾ? ಚೆನ್ನಾಗಿ ಬರುತ್ತೆ. ಕೊಬ್ಬರಿ ಎಲ್ಲ ಎಲ್ಲಿ ಮಾರ್ತೀರ? ಅರಸೀಕೆರೆ ಮಾರ್ಕೆಟ್. ಅರಸೀಕೆರೆ ಮಾರ್ಕೆಟ್ ಅಲ್ಲಿ ಮಾರ್ತೀರಿ? ಅರಸೀಕೆರೆ ಮಾರ್ಕೆಟ್. ಯಾವಾಗ್ಲೂ ಇಲ್ಲ, ಬೇರೆ ಕಡೆ ಏನ್ ಹೋಗೋದಿಲ್ಲ ಸರ್. ಇಲ್ಲ, ಅರಸೀಕೆರೆ ಮಾರ್ಕೆಟ್ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಹೋಗಿಲ್ಲ ನಾವು. ಇಲ್ಲೇ ಒಳ್ಳೆ ಬೆಲೆ ಸಿಗುತ್ತಲ್ವ? ಒಳ್ಳೆ ಬೆಲೆ ಇದೆ. ಇವಾಗ ಗವರ್ಮೆಂಟ್ ಇಂದ ನಫೆಡ್ ಬಿಟ್ಟಿದಲ್ಲ, ನಫೆಡ್ಗೂ ಬಿಟ್ಟಿದ್ವಿ ಕೊಬ್ಬರಿನ. ಎಷ್ಟು ಕೊಟ್ರಿ? ಒಂದ್ 40 ಕ್ವಿಂಟಲ್ ಕೊಬ್ಬರಿ ಕೊಟ್ಟಿದ್ವಿ. ಏನ್ ಬೆಲೆ ಸಿಕ್ತು ನಫೆಡ್ ಅಲ್ಲಿ? ಸರ್ 13,000 ಚಿಲ್ಲರೆ ಕೊಟ್ಟಿದ್ರು. 13,000 ಚಿಲ್ಲರೆ ದುಡ್ಡೆಲ್ಲ ಸಿಗ್ತಾ ಇನ್ನು ಸಿಗ್ಬೇಕು? ಇಲ್ಲ, ದುಡ್ಡೆಲ್ಲ ಬಂತು ಸರ್ ಪೇಮೆಂಟ್. ಬೇಗ ಆಗಿದೆ ಅಲ್ವಾ? ಬೇಗ ಆಯ್ತು. ಈ ಹೊರಗಡೆ ಓಪನ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕಡಿಮೆ ಇತ್ತಲ್ವ ರೇಟ್? ಕಡಿಮೆ ಆಯ್ತು. ಅವಾಗ ನಫೆಡ್ ಸ್ಟಾರ್ಟ್ ಮಾಡಿದ್ರು 9,000 ಚಿಲ್ಲರೆ ಇತ್ತು, ನಫೆಡ್ ಮಾಡಿದ್ಮೇಲೆ ಅವ್ರು 13,000 ಮಾಡಿದ್ರಲ್ಲ, ಅದೆಲ್ಲ ಪೇಮೆಂಟ್ ಎಲ್ಲ ಆಯ್ತು. ಪೇಮೆಂಟ್ ಎಲ್ಲ ಆಯ್ತು. ಈ ನಫೆಡ್ದು ಪ್ರತಿ ವರ್ಷ ಸಿಗುತ್ತಾ ಹೆಂಗೆ? ಇರುತ್ತೆ ಸರ್, ಪ್ರತಿ ವರ್ಷ ಸಿಗುತ್ತೆ. ರೇಟ್ ಜಾಸ್ತಿ ಇದ್ರೆ ಮೊಪೆಡಿಂಗ್ ಸ್ಟಾರ್ಟ್ ಆಗಲ್ಲ. ಮೊಪೆಡ್ ಮಾರ್ಕೆಟ್ ರೈಟ್ ಕಡಿಮೆ ಇದ್ರೆ ಮೊಪೆಡ್ ಸ್ಟಾರ್ಟ್ ಮಾಡ್ತಾರೆ. ರೈಟ್ ಜಾಸ್ತಿ ಇದ್ರೆ ಮೊಪೆಡ್ ಜನ ಹೋಗೋದಿಲ್ಲ ಅಂಗಡಿಗೆ ಹೋಗ್ತಾರೆ. ಈಗೇನು ಮೊಪೆಡಿನ ಅವಶ್ಯಕತೆ ಇಲ್ಲ, ರೈಟ್ ಆಗ್ತಿದೆ ಕೊಬ್ಬರಿ ಈಗ. ಸರ್ ಇವಾಗ ಮಾರ್ಕೆಟ್ ಪ್ರೈಸ್ 12,500 ಇದೆ ಇವಾಗ, ಹಂಗಾಗಿ ಇವಾಗ ಯಾರು ನಫೆಡ್ಗೆ ಹೋಗ್ತಾ ಇಲ್ಲ. ನಫೆಡ್ ನಿಲ್ಸಿದ್ರೆ ಇನ್ನ ಮತ್ತೆ ಓಪನ್ ಮಾಡಿಲ್ಲ. ನಫೆಡ್ ಓಪನ್ ಮಾಡಿದ್ರೆ ಮತ್ತೇನಾರ ರೇಟ್ ಮಾಡಬಹುದು ಅಂಗಡಿಯರು, ನೋಡ್ಬೇಕು ಮುಂದೆ. ಒಟ್ಟಿಗೆ ನಿಮ್ಗೆ ಎಲ್ಲಿ ರೇಟ್ ಇರುತ್ತೋ ಅಲ್ಲಿಗೆ ಬಿಡ್ತೀರಿ? ಬಿಡ್ತೀವಿ ಸರ್. ಅಲ್ವಾ, ವರ್ಷದಲ್ಲಿ ಎಷ್ಟು ಸರಿ ನೀವು ಮಾರ್ಕೆಟ್ ಹೋಗ್ತೀರಾ? ಸರ್ ವರ್ಷದಲ್ಲಿ 3 ಹೋಗ್ತೀವಿ ಮಾರ್ಕೆಟ್ಗೆ. ಈಗ ಕೊಬ್ಬರಿ ಸುಲ್ಸಾ ಅಂತದ್ದು, ವಡ್ಸಾ ಅಂತದ್ದು, ಇದೆಲ್ಲ ಏನ್ ಕಷ್ಟ ಆಗೋದಿಲ್ವಾ? ಇಲ್ಲ ಸರ್, ಸುಲ್ಸಕ್ಕೆ ಹೇಳ್ತೀವಿ ಲೇಬರ್ಗೆ, ಬರ್ತಾರೆ ಸುಲಿತಾರೆ, ನಾವೇ ಹೊಡ್ಕೊಂತೀವಿ, ನಾವೇ ತಗೊಂಡು ಮಾರ್ಕೆಟ್ಗೆ ಹಾಕ್ತಿವಿ. ಅಂದ್ರೆ ನೀವು ಮನೆ ಜನ ಎಲ್ಲ ಸೇರ್ಕೊಂಡು ಹೊಡ್ದಾಗ್ತೀವಿ? ಹೊಡ್ಕೊತೀವಿ ಸರ್. ಅಲ್ವಾ, ಎಷ್ಟು ದಿವಸ ಹಿಡಿಯುತ್ತೆ ಸರ್? ಒಂದ್ 2 ದಿನ ಹಿಡಿಯುತ್ತೆ. 2 ದಿವಸದಲ್ಲಿ ಎಲ್ಲ ಹೊಡೆದು ಇಟ್ಕೊಂಡು ಹೊಡ್ಕೊಂಡು ಮಾರ್ಕೆಟ್ ತಗೊಂಡೋಗ್ತೀವಿ. ನೇರವಾಗಿ ತಗೊಂಡೋಗ್ಬೋದು ಅಥವಾ ಒಣಗಿಸ್ಬೇಕಾ ಹೆಂಗೆ? ಇಲ್ಲ ಸರ್, ಒಣಗಿರೋ ಕೊಬ್ಬರಿನೇ ಅಲ್ವಾ ಅದು, ಡ್ರೈ ಆಗಿರುತ್ತಲ್ಲ, ಹಂಗಾಗಿ ಹೊಡೆದ್ಬಿಟ್ಟು ತಗೊಂಡು. ಏನ್ ಮತ್ತೇನು ಒಣಗಿಸ? ಒಣಗಿಸಿಲ್ಲ ಸರ್, ಕಲರ್ ಕಟ್ಬಿಡುತ್ತೆ ಹೊಡೆದ್ಬಿಟ್ರೆ. ಹೊಡೆದ್ಬಿಟ್ಟು ಬಿಸಿಲಿಗೆ ಹಾಕ್ಬಿಟ್ರೆ ಕೊಬ್ಬರಿ ಕಲರ್ ಕೆಟ್ಟೋಗುತ್ತೆ. ಒಳಗಡೆ ಕೆಂಪು ಬಿಡುತ್ತೆ ಕೊಬ್ಬರಿ, ಹಂಗಾಗಿ ಬಿಸಿಲಿಗೆ ಹಾಕಲ್ಲ. ಹೊಡೆದ್ಬಿಟ್ಟು ಒಳಗಡೆ ಹಾಕೊಂಡ್ಬಿಟ್ಟು ಚೀಲ ತುಂಬಿಕೊಂಡು ನೋಡೋಗ್ತೀವಿ. ಈ ರೇಷ್ಮೆ ಬೆಳೆ ಯಾವಾಗ್ಲಿಂದ ಮಾಡ್ತಿದ್ರ ಸಿದ್ದೇಶ್? ರೇಷ್ಮೆ ಬೆಳೆ 1-6 ಆಯ್ತು ಸರ್ ಮಾಡಕಿದ್ನು. ಏನ್ ಯಾಕೆ ರೇಷ್ಮೆ ಬೆಳೆ ಮಾಡ್ಬೇಕು ಅಂತ ಅನಿಸ್ತು ನಿಮ್ಗೆ? ಹಿಂಗೆ ತರಕಾರಿ ಎಲ್ಲ ಬೆಳಿತಾ ಇದ್ವಿ, ತರಕಾರಿ ಅಲ್ಲಿ ಏನಂತ ಪ್ರಾಫಿಟ್ ಏನ್ ಕಾಣಲಿಲ್ಲ, ಹಂಗಾಗಿ ನಮ್ ಪಕ್ಕದ ಜಮೀನವರೆಲ್ಲ ರೇಷ್ಮೆ ಮಾಡ್ತಾ ಇದ್ರಲ್ಲ, ಅವ್ರದ್ದು ನೋಡ್ಕೊಂಡು ನಮಗೂ ಅನ್ಕಂಪ ಬಂತು ಮಾಡೋಣ ಇದನ್ನ ಅಂತ ಹೇಳ್ಬಿಟ್ಟು ನಾವು ಅದನ್ನ ಸ್ಟಾರ್ಟ್ ಮಾಡುದು 1-2 ವರ್ಷದಿಂದ. ಅಲ್ಲಿಂದ ಪರವಾಗಿಲ್ಲ, ಮಾಡ್ಕೊಂಡು ಹೋಗ್ತಾ ಇದ್ವಿ. ಎಷ್ಟು ಎಕರೆಗೆ ಹಾಕೊಂಡಿದ್ರ? 20 ನರಲ್ಲಿ ಸರ್. ಇಲ್ಲಿ 3 ಎಕರೆ ಇದೆ ಸರ್. 3 ಎಕರೆ ಇದೆ. ಎಲ್ಲ V1 ತಳಿ ಹಾಕೊಂಡಿದ್ರೆ? V1 ತಳಿನೇ. ವರ್ಷ ಎಷ್ಟು ಬೆಳೆ ಮಾಡ್ತೀರಿ? ಸರ್ ವರ್ಷ ಒಂದು 8 ಬೆಳೆ ಮಾಡ್ತೀವಿ. ಓ, 8 ಬೆಳೆ ಮಾಡ್ತೀರಾ? ಮಾಡ್ತೀವಿ, ಎರಡು ಎರಡು ಬ್ಯಾಚ್ ಮಾಡ್ಕೊಂಡಿದೀವಿ, 8 ಬೆಳೆ ಮಾಡ್ತೀವಿ. ಒಂದು ಸಾರಿಗೆ ಎಷ್ಟು ಮೊಟ್ಟೆ ಕೂರಿಸ್ತೀರಿ? ಸರ್ ಒಂದು ಬ್ಯಾಚ್ಗೆ 300 ಮೊಟ್ಟೆ ಮೇಯಿಸ್ತೀವಿ. 300 ಮೊಟ್ಟೆ ತಂದ್ಬಿಡ್ತೀವಿ. 300 ಮೊಟ್ಟೆ ತರ್ತೀವಿ, 300 ಮೊಟ್ಟೆ ಮೇಯಿಸ್ಕೊಂಡು ಇದೀವಿ. ಈಗ ರೇಷ್ಮೆ ಹುಳು ಸಾಕಾಣಿಕೆಗೆ ಏನೇನ್ ಕೆಲಸ ಬೇಕೋ ಅದೆಲ್ಲ ನೀವೇ ಮಾಡ್ಕೊಳ್ತೀವಿ? ಎಲ್ಲ ನಾವೇ ಮಾಡ್ಕೊಳ್ತೀವಿ ಸರ್. ಪ್ರತಿಯೊಂದು ಹೊರಗಿನಿಂದ ಏನು ಜನ ಯಾರು ಬರಲ್ಲ, ಸ್ಟಾರ್ಟಿಂಗ್ ಇಂದ ಹಿಡಿದು ಕ್ಲೋಸ್ ಆಗತಕ್ಕ ನಾವೇ ಮಾಡ್ಕೊತೀವಿ. ನಾವು ನಮ್ಮ ಫ್ಯಾಮಿಲಿ ಜನ ಎಲ್ಲ ಸೇರ್ಕೊಂಡು ನಾವೇ ಮಾಡ್ಕೊಂತೀವಿ. ಏನೇನ್ ಕೆಲಸ ಇರುತ್ತೆ ಮೊಟ್ಟೆ ಕೂರಿಸ್ದಾಗ್ಲಿಂದ ಹಿಡಿದು? ಸ್ಟಾರ್ಟಿಂಗ್ ಮೊಟ್ಟೆ ತಂದು ಚಾಕಿ ಮಾಡ್ಕೊಂಡು ಅಲ್ಲಿಂದ ಹುಳ ಮಾಡ್ಕೊಂಡ್ರೆ ಸ್ಟಾರ್ಟಿಂಗ್ ಚಂದ್ರಿಕೆ ಹಾಕತಕ್ಕ ಕೆಲಸ ಡೈಲಿ ಪ್ರತಿಯೊಂದು ದಿನ ಕೆಲಸ ಇರುತ್ತೆ. ಬೆಳಗ್ಗೆ ಸಂಜೆ ಎರಡು ಟೈಮು ಕೆಲಸ ಇದ್ದೇ ಇರುತ್ತೆ. ಏನೇನ್ ಕೆಲಸ ಇರುತ್ತೆ ಸಂತೋಷ್? ಕೆಲಸ ಇದ್ದೇ ಇರುತ್ತೆ ಸರ್. ಕಳೆ ತೆಗೆಯೋದು, ಕಡ್ಡಿ ಕಟ್ ಮಾಡೋದು, ಗೊಬ್ಬರ ಹಾಕೋದು, ಎಲ್ಲ ಕೆಲಸ ಇರುತ್ತೆ. ಈಗ ಮೊಟ್ಟೆ ಕೂರಿಸಿದ ಮೇಲೆ ದಿವಸ ಸ್ವಲ್ಪ ಕುಯ್ದು ಹಾಕ್ಬೇಕಲ್ವಾ? ಡೈಲಿ ಎರಡು ಟೈಮ್ ಕುಯ್ದು ಹಾಕ್ಬೇಕು. ನೀವು ಇಬ್ಬರೇ ಮಾಡ್ಬಿಡ್ತೀರಾ? ಅದನ್ನ ಇಬ್ಬರೇ ಮಾಡ್ತೀವಿ. ಮಳೆಗಾಲದಲ್ಲಿ ಸ್ವಲ್ಪ ನೋಡ್ಕೊಂಡು ಬೇಗನೆ ಕುಯ್ಕೊಂಡು ಇಟ್ಕೋಬೇಕು. ಇಲ್ಲ ಹೋದ್ರೆ ನೀರ್ ಸೊಪ್ಪ ಹಾಕಂಗಿಲ್ಲ ಹುಳಕ್ಕೆ, ಹಂಗಾಗಿ ಸ್ವಲ್ಪ ಹುಷಾರ ಮೇಂಟೈನ್ ಮಾಡ್ಕದ. ಈಗ ನೀವಿಬ್ರೇ ಕುಯ್ದು ಇಬ್ಬರೇ ತಗೊಂಡು ಹೋಗ್ಬೇಕಲ್ವಾ? ನೀವೇ ತಗೊಂಡು ಹೋಗ್ಬಿಟ್ಟು ನೀವೇ ಹಾಕ್ತೀರ? ಹಾಕ್ತಿವಿ. ಯಾವಾಗ್ಲೂ ಯಾವತ್ತು ಯಾರನ್ನು ಕರೆಯೋದಿಲ್ಲ ಕೆಲಸಕ್ಕೆ? ಯಾರು ಕರೆಯಲ್ಲ, ಬೇರೆ ಯಾರಿಗೆ ಇದಕ್ಕೆ ಮಾಡಕ್ ಬರಲ್ಲ, ಬೇರೆ ಯಾರು ಕರ್ಕೊಂಡ್ರೆ ನಾವೇ ಮಾಡ್ಬೇಕು. ಹಂಗ ಯಾರನ್ನು ಕರ್ಕೊಳಲ್ಲ. ಅದು ಅವ್ರು ಕರೆದು ಮತ್ತೆ ನಾವೇ ಮಾಡೋದಕ್ಕೆ, ನಾವೇ ಮಾಡದೆ ಒಳ್ಳೇದು. ಅವ್ರಿಗೆ ಯಾಕೆ ಏನು ಗೊತ್ತೇ ಇಲ್ಲ ಅದ್ರ ಬಗ್ಗೆ, ಬಿಡ್ರಿ ಅದನ್ನ ಮಾಡಲ್ಲ ಅವರು. ಈಗ ಹುಳು ಅಥವಾ ಮೊಟ್ಟೆ ತರಬೇಕು ಅಂತ ಹೇಳಿ ಆದಾಗ ಮೊದಲು ಏನೇನ್ ಕೆಲಸ ಮಾಡ್ತೀರಾ ಮತ್ತೆ ಅದನ್ನೆಲ್ಲ ಹೆಂಗೆ ಸ್ವಚ್ಛತೆ ಮಾಡ್ಕೊಳ್ತೀರ? ಸರ್ ರೂಮ್ನ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಟ್ರೇಸ್ ಗಳನ್ನ ತೊಳ್ಕೊಂತೀವಿ. ಚಾಕಿ ಟ್ರೇಸ್ ಕೊಟ್ಟಿರ್ತವೆ, ಚಾಕಿ ಟ್ರೇಸ್ ನಾನು ತೊಳೆದ್ಬಿಟ್ಟು ಕ್ಲೀನ್ ಆಗಿ ಡೆಕಲಲ್ಲಿ ವಾಶ್ ಮಾಡಿ ರೂಮ್ ಎಲ್ಲ ಫುಲ್ ಕ್ಲೀನ್ ಮಾಡಿ ಇಡ್ತೀವಿ. ನಾಳೆ ಮೊಟ್ಟೆ ತರಬೇಕು ಅನ್ನೋಂಗೆ ಇವತ್ತೆಲ್ಲ ರೆಡಿ ಮಾಡ್ಕೊಂಡು ಇವತ್ತು ಸಂಜೆ ಮೊಟ್ಟೆ ಕೊಡ್ತಾರೆ. ಮೊಟ್ಟೆ ಕೊಟ್ಬಿಟ್ಟು ನಾಳೆ ಬೆಳಿಗ್ಗೆ ತಂದು ಮೊಟ್ಟೆ ಎಲ್ಲ ಓಪನ್ ಮಾಡ್ಕೊಂಡು ನಾವು ಚಾಕಿ ಮಾಡ್ಕೋಬೇಕು. ಸೊಪ್ಪು ಹಾಕೊಂಡು ಚಾಕಿ ಮಾಡ್ಕೋಬೇಕು. ಹೆಂಗೆ ಯಾವ್ದ್ರಲ್ಲಿ ಕ್ಲೀನ್ ಮಾಡ್ತೀರಾ ಸಂತೋಷ್? ಸರ್ ಏನಿಲ್ಲ, ಕ್ಲೀನ್ ಆಗಿ ಶೆಡ್ ತೊಳೆದ್ಬಿಟ್ಟು ಡೆಕಲಲ್ಲಿ ಹೊಡೆದ್ಬಿಟ್ಬಿಡ್ತೀವಿ. ಇವತ್ತು ಬರುತ್ತೆ ಅಂದಂಗೆ ಮರಿ ಟ್ರೇಸ್ಗಳನ್ನ ಕ್ಲೀನ್ ಇಟ್ಟ ತೊಳೆದ್ಬಿಟ್ಟು ಜೋಡಿಸ್ಕೊಂಡಿರ್ತೀವಿ. ನಾಳೆ ತಂದಾಗ ಟ್ರೇಸ್ ಮೇಲೆ ಇಟ್ಕೊಂಡು ಸ್ಟಾರ್ಟ್ ಮಾಡೋದಷ್ಟೇ ಕೆಲಸ ಅದು. ಈಗ ಒಳ್ಳೆ ಸೊಪ್ಪು ಬರಬೇಕು, ಸೊಪ್ಪು ಚೆನ್ನಾಗಿರ್ಬೇಕು ಅಂತ ಅಂತ ಅಂದ್ರೆ ಏನೇನ್ ಕೆಲಸ ಮಾಡ್ಬೇಕು ಹಿಪ್ ನೆರಳಿಗೆ? ಏನಿಲ್ಲ ಸರ್, ಒಳ್ಳೆ ನೀರು ಗೊಬ್ಬರ ಕಳೆ ತೆಗಿಬೇಕು, ಕ್ಲೀನ್ ಆಗದ ಡ್ರೆಸ್ಸಿಂಗ್ ಮಾಡ್ಬೇಕು ಗಿಡನ ಚೆನ್ನಾಗಿ ಬರ್ಸು. ಡ್ರೆಸ್ಸಿಂಗ್ ಅಂದ್ರೆ ಯಾವ ತರ ಮಾಡೋದು? ಪಕ್ಕದಲ್ಲಿ ಬರ್ತಾರೆ, ಅಂಕ್ ಕ್ಲೀನ್ ಎಲ್ಲ ಮುರಿಬೇಕು ಮತ್ತೆ ಕಳೆ ಜಾಸ್ತಿ ಬಿಟ್ಕೋಬಾರ್ದು, ಚೆನ್ನಾಗ್ ಬರುತ್ತೆ ಗೊಬ್ಬರ, ದನ ಗೊಬ್ಬರ. ನೀವು ದನ ಗೊಬ್ಬರ ನಿಮ್ದೇ ಹಾಕ್ತೀರಿ? ನಿಮ್ದೇ ಹಾಕ್ತಿವಿ ಅಲ್ವಾ? ರಾಸಾಯನಿಕ ಗೊಬ್ಬರನು ಹಾಕ್ತೀರಾ? ಹಾಕ್ತಿವಿ. ಯಾವಾಗ ಹಾಕ್ತಿರಿ ಅದನ್ನ? ಬೆಳೆ ಬೆಳೆಗೂ ಹಾಕ್ತಿವಿ, ಒಂದೊಂದು ಬೆಳೆಗೂ ಒಂದೊಂದ್ಸರಿ ಹಾಕ್ತಿರ್ತೀವಿ. ಒಂದೊಂದು ಬೆಳೆಗೆ ಒಂದೊಂದ್ಸರಿ ಹಾಕ್ಲೇಬೇಕು ಅದನ್ನ ಅಲ್ವಾ? ಈಗ 300 ಮೊಟ್ಟೆ ತಂದ್ರೆ 3 ಎಕರೆನಲ್ಲಿ ಸೊಪ್ಪು ಸಾಕಾಗುತ್ತ ನಿಮ್ಗೆ? 300 ಮೊಟ್ಟೆಲ್ಲಿ 1 ಎಕರೆ ಸಾಕು, 2 ಬ್ಯಾಚ್ ಇರ್ತಲ್ಲ ಹಂಗಾಗಿ 3 ಎಕರೆ ಮಾಡಿದೀವಿ. 1 ಎಕರೆಲ್ಲಿ 300 ಮೊಟ್ಟೆ ಬೇಯಿಸ್ಕೋಬಹುದು. ನಿಮ್ಗೆ ಸೊಪ್ಪು ಆಗಿ ಇನ್ನು ಉಳಿಯುತ್ತೆ? ಇಲ್ಲ, ಕರೆಕ್ಟ್ ಆಗತ್ತೆ. ಅದೆಷ್ಟಾಗತ್ತೆ ಅಷ್ಟೇ ತರ ನಾವು, ಜಾಸ್ತಿ ಆಗಂತಾರಲ್ಲ ಆ ಸೊಪ್ಪು ಎಷ್ಟು ಮೇಯುತ್ತೆ ಅಷ್ಟು ಮಾತ್ರ ತರ್ತೀವಿ. ಸುಮಾರು 6 ವರ್ಷದಿಂದ ಹುಳು ಸಾಕ್ತಿದ್ದೀನಿ ಅಂತ ಹೇಳಿದ್ರಿ, ಹೇಗಿದೆ ಅನುಭವ? ಅನುಭವ ಚೆನ್ನಾಗಿದೆ, ಅನುಭವಕ್ಕೇನಿದಿಲ್ಲ, ಚೆನ್ನಾಗಿ ಮಾಡ್ತಾ ಇದೀವಿ. ಅವತ್ತಿಂದ ಯಾವ ತಳಿ ಹುಳುಗಳನ್ನ ಸಾಕತ್ತೀರಾ ಯಾವಾಗ್ಲೂ? ಸರ್ CSR 2 ಬೆಳೀತಾರ ನಾವು. ಯಾವಾಗ್ಲೂ ಅದನ್ನೇ? ಯಾವಾಗ್ಲೂ ಅದನ್ನೇ ಬೆಳಿತೀವಿ. ಯಾಕೆ ಅದನ್ನೇ ಬೆಳಿತೀರಿ ಸರ್? ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇರೋದಲ್ಲ ಅದನ್ನೇ ಇಲ್ಲಿ, ಅದ್ ಬಿಟ್ರೆ ಹೈಬ್ರಿಡ್ ಮಾಡ್ತಾರೆ. ನಾವು ಸ್ಟಾರ್ಟಿಂಗ್ ಇಂದ CSR 2 ಮಾಡ್ಕೊಂಡು ಬರ್ತಾ ಇದೀವಿ, ಹಂಗಾಗಿ ಅದನ್ನೇ ಮಾಡ್ತಾ ಇದೀವಿ. ಒಳ್ಳೆ ಬೆಲೆನೂ ಇರುತ್ತಲ್ವಾ ಅದಕ್ಕೆ? ಬೆಲೆ ಇರುತ್ತೆ ಸರ್, ಅದಕ್ಕೆ ಬೆಲೆ ಇರುತ್ತೆ. ಈಗ ಒಂದು 300 ಮೊಟ್ಟೆ ಇಟ್ಟರೆ ಎಷ್ಟು ಕೆಜಿ ಗೂಡು ಉತ್ಪಾದನೆ ಮಾಡ್ತೀರಾ ಒಂದು ಬೆಳೆಯಲ್ಲಿ? ಸರ್ ಒಂದು 2 ಕ್ವಿಂಟಲ್ ಆಗುತ್ತೆ, 250 ಕೆಜಿ. ಓಹೋ, 2 ಕ್ವಿಂಟಲ್ ಆಗುತ್ತೆ? 2 ಕ್ವಿಂಟಲ್ ಆಗುತ್ತೆ. ಒಂದು 10 ಕೆಜಿ ಆಚೆ ಹೆಚ್ಚು ಆಗ್ಬೋದಾ? ಹೆಚ್ಚು ಕಡಿಮೆ ಆಗುತ್ತೆ ಸರ್. ಹೆಚ್ಚಾಗ್ಬೋದು ಅಥವಾ ಒಂದ್ ಸ್ವಲ್ಪ ಕಡಿಮೆ ಆಗ್ಬೋದು? ಆಗ್ಬೋದು. ಯಾವಾಗ್ಲೂ ಬೆಳೆ ಹಾಳಾಗ್ದಂಗೆ ಬಾರಿ ಚೆನ್ನಾಗಿ ಮಾಡ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು? ಸರ್ ಸೊಪ್ಪು ನೀಟಾಗಿ ಮೇಂಟೈನ್ ಮಾಡ್ಕೋಬೇಕು, ಮನೇನ ನೀಟಾಗಿ ಮೇಂಟೈನ್ ಮಾಡ್ಕೊಂಡಿರ್ಬೇಕು, ರೇಷ್ಮೆ ಹುಳು ಮನೇನ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡಿರ್ಬೇಕು. ಯಾವ್ದೇ ರೋಗ ಇಲ್ದಂಗೆ ಮೇಂಟೈನ್ ಮಾಡ್ಕೊಂಡಿದ್ರೆ ಬೆಳಿಬಹುದು. ಉಷ್ಣಾಂಶ ನಿರ್ವಹಣೆ ಮಾಡ್ಬೇಕು ಅಂತ ಹೇಳ್ತಿದ್ರಿ ಸಂತೋಷ್, ಹೆಂಗೆ ಮಾಡೋದ್ ಅದನ್ನ? ಸರ್ ಟೆಂಪರೇಚರ್ ಮಿಷಿನ್ ಇಟ್ಕೊಂಡು ಅದು ನೀರ್ ಹಾಕೋದು ಎಲ್ಲ ಮೇಂಟೈನ್ ಮಾಡ್ಬೇಕು ಸರ್ ಬೇಸಿಗೆಲಿ. ಇಲ್ಲದೆ ಹೋದ್ರೆ ಸಿಕ್ಕಾಪಟ್ಟೆ ಹೀಟ್ ಆದ್ರೂ ಬೆಳೆ ಬರಲ್ಲ, ಜಾಸ್ತಿ ಕೋಲ್ಡ್ ಆದ್ರೂ ಬರಲ್ಲ ಬೆಳೆ. ಅದು ಒಂದೇ ಸಮ ಟೆಂಪರೇಚರ್ ಮೇಂಟೈನ್ ಮಾಡ್ಬೇಕದನ್ನ. ಮಳೆಗಾಲ ಚಳಿಗಾಲದಲ್ಲಿ? ಮಳೆಗಾಲದಲ್ಲಿ ಮೇಲ್ಗಡೆ ಏನು ಶೆಡ್ ಮೇಲೆ ಏನು ಹಾಕೋ ಸೊಗೆ ಪಾಗೆ ಎಲ್ಲ ತೆಗಿಬೇಕು. ಬೇಸಿಗೆಲಿ ನೀರ್ ಹಾಕ್ಬೇಕು ಮೇಲ್ಗಡೆ. ಹಂಗೆ ಟೆಂಪರೇಚರ್ ಯಾವಾಗ್ಲೂ ಒಂದೇ ತರ ಕಾಪಾಡ್ಕೊಂಡ್ರೆ ಒಳ್ಳೆ ಬೆಳೆ ಬರುತ್ತೆ ಅಂತ ಇರುತ್ತೆ, ಚೆನ್ನಾಗಿ ಮಾಡ್ಬೋದು. ರೇಷ್ಮೆ ಗೂಡೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಾ ಸಿದ್ದೇಶ್? ಹಾಸನ್ನು ತಪ್ಪಿದ್ರೆ ತುಮಕೂರು ಮಾರ್ಕೆಟ್. ತುಮಕೂರು? ಕೆಲವರು ರಾಮನಗರ ಅಲ್ಲೆಲ್ಲ ಹೋಗ್ತಾರೆ. ಅದು ರಾಮನಗರ ಹೋಗೋದೆಲ್ಲ ಹೈಬ್ರಿಡ್ ಬೆಳಿತಾರಲ್ಲ, ಅದಕ್ಕೆ ಮಾತ್ರ ರಾಮನಗರ ಮಾರ್ಕೆಟ್. ಈ CSR ಗೆಲ್ಲ ಹಾಸನ್ನು ತುಮಕೂರು ಮಾರ್ಕೆಟ್ ಹೋಗ್ತೀವಿ ನಾವು. ಈಗ ಹಾಸನ ತುಮಕೂರಲ್ಲಿ ಯಾವ ಮಾರ್ಕೆಟ್ ಚಂದ ಅಂತ ಅನ್ಸುತ್ತೆ ನಿಮ್ಗೆ? ಸರ್ ಎರಡೂ ಪರವಾಗಿಲ್ಲ ಸರ್, ಎರಡೂ ಪರವಾಗಿಲ್ಲ. ಹಾಸನ್ ಮಾರ್ಕೆಟ್ ತುಮಕೂರು ಎರಡೂ ಪರವಾಗಿಲ್ಲ. ಇಲ್ಲಿ ಹಾಸನದಲ್ಲಿ ಯಾವಾಗ್ಲೂ ಮಾರ್ಕೆಟ್ ಇದ್ದೇ ಇರುತ್ತಲ್ವಾ? ಪ್ರತಿದಿನ ಮಾರ್ಕೆಟ್ ಇರುತ್ತೆ. ತುಮಕೂರ್ಗೆ ಎಷ್ಟು ಸರಿ ಹೋಗಿದ್ದೀರಿ ಸರ್? ತುಮಕೂರಿನ ಸ್ಟಾರ್ಟಿಂಗ್ ಬೆಳೆದಾಗ ತುಮಕೂರು ಹೋಗ್ತಾ ಇದೀವಿ. ಇಲ್ಲೊಂದ್ಸರಿ ಅಲ್ಲೊಂದ್ಸರಿ ಹೋಗ್ತಾರ ಹೆಂಗೆ? ಇಲ್ಲೊಂದ್ಸರಿ ಅಲ್ಲೊಂದ್ಸರಿ ಹೋಗ್ತೀವಿ. ತುಮಕೂರು ಸ್ವಲ್ಪ ದೂರ ಆಗುತ್ತೆ ಅರಸೀಕರಿಗೆ? 100 kilometers ಆಗುತ್ತೆ. 100 kilometers ಆಗುತ್ತೆ. ಆದ್ರೂ ಅಲ್ಲಿ ಮಾರ್ಕೆಟ್ ಚೆನ್ನಾಗಿದೆ. ಮಾರ್ಕೆಟ್ ಚೆನ್ನಾಗಿದೆ ಅಲ್ಲಿ. ಎಲ್ಲಿ ನಿಮ್ಗೆ ಒಳ್ಳೆ ಬೆಲೆ ಸಿಗುತ್ತೆ ಸರ್? ಬೆಲೆ ಮಾರ್ಕೆಟ್ ಹೆಂಗಿರತ್ತೆ ಹಂಗ ಕೊಡ್ತೀನಿ. ಆಗಿರ ಸರ್ ಅಲ್ಲಿ ಅವತ್ತೇನ್ ರೇಟ್ ಇರುತ್ತೆ ಅದೇ ರೇಟು. ಅಲ್ಲಿ ಇಲ್ಲಿ ಅಂತ ಏನಿಲ್ಲ, ಎಲ್ಲಿ ಏನ್ ರೇಟ್ ಇರುತ್ತೆ ಆ ರೇಟ್ ಕೊಡ್ತಾರೆ. ಈಗ ಉಳುಮೆ ಮಾಡ್ಲಿಕ್ಕೆ ಅದಕ್ಕೆಲ್ಲ ಟ್ರಾಕ್ಟರ್ ಇಟ್ಕೊಂಡಿದ್ದೀರಾ? ಹೌದು ಸರ್, ಇಟ್ಕೊಂಡಿದ್ದೀವಿ. ಎಷ್ಟು ಟ್ರಾಕ್ಟರ್ ಇಟ್ಕೊಂಡಿದ್ದೀರಿ? ಟ್ರಾಕ್ಟರ್ ಎರಡಿದಾವೆ. ಎರಡು ಟ್ರಾಕ್ಟರ್ ಇದಾವೆ. ಅದಕ್ಕೆ ಮತ್ತೆ ಬಿತ್ತನೆ ಮಾಡ್ಲಿಕ್ಕೆ ಬೇಕಾದಂತ ಕೂರ್ಗೆ ಅದೆಲ್ಲ ತಗೊಂಡಿದ್ದೀರಿ? ಎಲ್ಲ ಇದೆ ಸರ್. ಬಿತ್ತನೆ ತೋರಿಸ್ಬಿಟ್ರೆ ಎಲ್ಲ ರೋಟ್ರು ಎಲ್ಲದನ್ನ ಹೊಡ್ಕೊಡ್ತೀವಿ. ಗಲೀಜ ಎಂತ ಗಲೀಜ ಇದ್ರು ರೋಟ್ರು ಹೊಡೆದ್ರೆ ಕ್ಲಿಯರ್ ಆಗ್ಬಿಡುತ್ತೆ. ಇನ್ನು ಅದಕ್ಕೆ ನೇಗಿಲು ಹೊಡೆದು ಕೂರ್ಗೆ ನಮ್ದೇ ಇದೆ, ನಾವೇ ಬಿತ್ಕೊಡ್ತೀವಿ. ಈಗ ಟ್ರಾಕ್ಟರ್ ತಗೊಂಡು ಎಷ್ಟು ವರ್ಷ ಆಯ್ತು ಸಂತೋಷ್? ಸರ್ ಟ್ರಾಕ್ಟರ್ ತಗೊಂಡು 13 years ಆಯ್ತು. 13 years ಆಯ್ತು. ಮೊದಲು ತಗೊಂಡು ಹೋಸ್ಟರ್ ಏನೇನು ಕೆಲಸ ಮಾಡ್ತಿದ್ರಿ ಸಿದ್ದೇಶ್? ಅವಾಗ ಮನೆ ಕಟ್ಟೋರಿಗೆ ಮೆಟೀರಿಯಲ್ ಹೊಡ್ಕೊಡ್ತಿದ್ವಿ, ಮರಳು ಸೈಜು ಈ ತರ ಎಲ್ಲ ಹೊಡ್ಕೊಡ್ತಿದ್ವಿ, ಕಲ್ಲು ಎಲ್ಲ ಹೊಡ್ಕೊಡ್ತಿದ್ವಿ. ಆಮೇಲೆ ನಿಲ್ಸ್ಬಿಟ್ರ ಅದನ್ನ ಮರಳೆಲ್ಲ ಸಿಗ್ತಾ ಇಲ್ವಲ್ಲ ಈಗ, ಹಂಗಾಗೆಲ್ಲ ಕಡಿಮೆ ಮಾಡ್ಬಿಟ್ಟು. ಇವಾಗೆಲ್ಲ ಇವಾಗ ವಾಟರ್ ಟ್ಯಾಂಕರ್ ಮಾಡ್ಕೊಂಡಿದೀವಿ, ಮನೆ ಮನೆಗೆ ನೀರ್ ಹಾಕ್ತಿವಿ. ಬೇಸಿಗೆಲಿ ಮನೆ ಕಟ್ಟೋಂತರಿಗೆ ಅವ್ರಿಗೆಲ್ಲ ನೀರ್ ಕೊಡ್ತೀವಿ. ವಾಟರ್ ಟ್ಯಾಂಕರ್ ಮಾಡ್ಕೊಂಡು ಎಷ್ಟು ವರ್ಷ ಆಯ್ತು? ಸರ್ ವಾಟರ್ ಟ್ಯಾಂಕರ್ ಮಾಡ್ಕೊಂಡು 5 years ಆಯ್ತು. 5 years ಆಯ್ತು. ಯಾಕೆ ಮಾಡ್ಬೇಕು ಅನಿಸ್ತು ಅದನ್ನ? ಸರ್ ನೀರಿನ ಅಭಾವ ಇತ್ತು, ನಮಗೆ ಬೇಕಿತ್ತು ಟ್ಯಾಂಕರ್. ಜಮೀನಿಗೆ ತೋಟಕ್ಕೆ ನೀರ್ ಕಡಿಮೆ ಆಗಿತ್ತು, ಅವಾಗ ಇಲ್ಲಿಂದ ಬೋರಲ್ಲಿ ನೀರ್ ಹೊಡೆಯಕ್ಕೆ ಅಂತ ಮಾಡ್ಕೊಂಡ್ವಿ ಅಲ್ಲಿಗೆ. ನಿಮ್ಗೋಸ್ಕರ ಸ್ವಂತಕ್ಕೋಸ್ಕರ ಪ್ರಾರಂಭಿಸಿದ್ದು? ಸ್ವಂತಕ್ಕೆ ನಾವು ಮಾಡ್ಕೊಂಡಿದ್ವಿ ಇದನ್ನ. ಟ್ಯಾಂಕರ್ ಅಲ್ಲಿ ಒಂದ್ ಸಾರಿಗೆ ಎಷ್ಟು ಲೀಟರ್ ತಗೊಂಡ್ ಹೋಗ್ಬೋದು? ಸರ್ 5,000 liters ನೀರ್ ತಗೊಂಡ್ ಹೋಗ್ಬೋದು. 5,000 liters ಒಂದ್ ಸಾರಿಗೆ ತಗೊಂಡ್ ಹೋಗ್ಬೋದಲ್ಲ. ಈಗ ಮನೆ ಮನೆಗೂ ಕೂಡ ಹೊಡ್ಕೊಡ್ತೀರಿ? ಯಾರಿಗೆ ನೀರು ಕೊರತೆ ಇರುತ್ತೋ ಅವ್ರಿಗೆ, ಕೊರತೆ ಯಾರಿಗಿರುತ್ತೆ ಅವ್ರಿಗೆ ಹೊಡ್ಕೊಡ್ತೀವಿ ಸರ್. ಜೊತೆಗೆ ತೋಟಕ್ಕೂ ಹೊಡ್ಕೊಡ್ತೀರ ಅಲ್ವಾ? ಹೊಡ್ಕೊಡ್ತೀವಿ, ತೋಟಕ್ಕೆ ಹೊಡ್ಕೊಡ್ತೀವಿ, ಮನೆಗಳಿಗೆ ಹೊಡ್ಕೊಡ್ತೀವಿ. ಈಗ ತೋಟ ಅಂತ ಅಂದ್ರೆ ತೋಟಗಾರಿಕೆ ಬೆಳೆ ಮಾಡೋ ತೆಂಗಿಗೆ ನೀರ್ ಕಡಿಮೆ ಬಂತು ಅಂದ್ರೆ ಅಂತವ್ರಿಗೆ ಹೊಡ್ಕೊಡ್ತೀವಿ ಸರ್. ದಾಳಿಂಬೆ ಹೊಡ್ಕೋಬಹುದು, ಈ ಬೇರೆ ಬೆಳೆಗೆ ಎಲ್ಲ ಹೊಡೆಯಕ್ಕಾಗಲ್ಲ, ನೀರು ಸಾಲಲ್ಲ. ಈ ತೋಟಗಳಿಗಾದ್ರೆ ಮರದ ಬಟ್ಟೆ ಗುಣಿ ಮಾಡಿರ್ತಾರಲ್ಲ ಅಂತ ಜಾಗಕ್ಕೆ ಹಾಕೊಡ್ಬಹುದು. ನೀವೇ ಹಾಕೊಟ್ಬಿಡ್ತೀರ ಅದನ್ನು? ಪೈಪ್ ಇರುತ್ತಲ್ಲ ಸರ್, ಪೈಪ್ ಎಲ್ಲ ಹಾಕೊಟ್ರೆ ಹಾಕೊಂಡು ಹೋಗ್ತಾರೆ, ಇಟ್ಕೊಂತಾರೆ. ಅವರು ಹಿಡ್ಕೊಳ್ತಾರೆ, ನಾವು ಗಾಡಿ ಮೂವ್ ಮಾಡ್ಕೊಂಡು ಹೋದ್ರೆ ಹಿಡ್ಕೊಂಡ್ಬಿಡ್ತಾರೆ. ಈಗ ಟ್ಯಾಂಕರ್ಗೆ ನೀರು ನಿಮ್ ಬೋರ್ವೆಲ್ ತಗೊಂಡೋಗ್ತಾರೆ? ನಮ್ಮ ಬೋರಿಂದ ನೀರ್ ತಗೊಂಡೋಗ್ತೀವಿ. ನೀರು ಸಮೃದ್ಧವಾಗಿದೆ? ನೀರ್ ಪರವಾಗಿ, ನೀರ್ ಚೆನ್ನಾಗಿದೆ. ಎಂತ ಬೇಸ್ಕಿನಲ್ಲೂ ಚೆನ್ನಾಗಿ ನೀರ್ ಬರುತ್ತೆ? ನೀರ್ ಬರುತ್ತೆ ಸರ್, ನೀರ್ ಬರುತ್ತೆ. ಒಂದು 400 ಅಡಿ ಬಾವಿ. ಬೇಸ್ಕಿನಲ್ಲಿ ಒಂದ್ ದಿವಸಕ್ಕೆ ಎಷ್ಟು ಟ್ಯಾಂಕರ್ ಹೊಡಿತೀರಿ ಸರ್? ಬೇಸ್ಗೆ ಅಂದ್ರೆ ಸೀಸನ್ ಸಿಕ್ತಂಗೆ ಸರ್, ದಿನಕ್ಕೊಂದು 5-6 ಟ್ಯಾಂಕರ್ ಸಿಗುತ್ತೆ. ಅಷ್ಟನ್ನು ತಗೊಂಡೋಗ್ತೀವಿ. ಒಂದ್ 6 ಟ್ಯಾಂಕರ್ ಅಂತ ಅಂದ್ರೆ ಒಂದ್ 30,000 liters ನೀರು. 30,000 liters ನೀರು. ಏನು ಚಾರ್ಜ್ ಮಾಡ್ತೀರಾ ಅದಕ್ಕೆ ಸರ್? ಇಲ್ಲಿ ಲೋಕಲ್ ಎಲ್ಲ ಆದ್ರೆ ಒಂದ್ 400 rupees ಮಾಡ್ತೀವಿ. ಇಲ್ಲಿಂದ ಹೊರಗಡೆ ಹೋದ್ರೆ ಒಂದು 600-700 rupees ತನಕ ಮಾಡ್ತೀವಿ. ಸ್ವಲ್ಪ ಅದು ಎಷ್ಟು ದೂರ ಇರುತ್ತೆ ಅದ್ರ ಮೇಲೆ, ಡಿಸ್ಟೆನ್ಸ್ ಮೇಲೆ ಆಗುತ್ತೆ ಮಾಡ್ತೀವಿ ಸರ್. ಈ ತೋಟಕ್ಕೆ ನೀರ್ ಹೊಡೆಯೋದು ಸ್ವಲ್ಪ ಲೇಟ್ ಆಗ್ಬೋದು, ಅದು ಲೇಟ್ ಆಗುತ್ತೆ. ಹಂಗಾಗಿ ಒಂದು 600-800 rupees ತನಕ ತೋಟಕ್ಕೆ ನೀರ್ ಹೊಡೆಯಕ್ಕೆ ತಾಂತೀವಿ. ಇನ್ ಮನೆ ಕಟ್ಟ ಅಂತರೂ ಕೂಡ ಅವ್ರಿಗೆಲ್ಲ ಆದ್ರೆ 400 rupees ಸಂಪ್ ಮಾಡಿರ್ತಾರೆ, ಸಂಪಿಗೆಲ್ಲ ಡಂಪ್ ಮಾಡಿ ಕೊಟ್ಬಿಡ್ತೀವಿ 400 rupees. ಹಿಂಗೆ ಬೇಸ್ಕೆನಲ್ಲಿ ಈ ತರದ ಕೆಲಸಗಳು ಆಗುತ್ತೆ. ಆಗುತ್ತೆ ಸರ್. ಇನ್ನು ಮಳೆಗಾಲ ಪ್ರಾರಂಭ ಆದಂಗೆ ಉಳುಮೆಗೆ ಟ್ರಾಕ್ಟರ್ ಬಳಸ್ತೀರ ಅಲ್ವಾ? ಹೌದು ಸರ್. ಉಳುಮೆ ಅಂತ ಅಂದ್ರೆ ಯಾರು ಕರೆದ್ರು ಕೂಡ ಅಲ್ಲಿಗೆ ಹೋಗಿ ಊದ್ಕೊಡ ಅಂತದ್ದು? ಯಾರು ಕರೆದ್ರು ಹೋಗ್ತೀವಿ, ಅವ್ರು ಏನ್ ಬೇಕಾದ್ರೂ ಹೊಡ್ಕೊಡ್ತೀವಿ, ಕುಂಟೆ ನೇಗ್ಲು ರೋಟ್ರಿ ಎಲ್ಲಾನು ಹೊಡ್ಕೊಡ್ತೀವಿ. ಇವತ್ತು ಉಳುಮೆ ಮಾಡಕ್ಕೆ ಎತ್ತುಗಳಿಲ್ಲ, ಉಳಕ್ಕೆ ಜನಗಳಿಲ್ಲ, ಈ ತರದ್ದು ಸಮಸ್ಯೆ ಆಗಿದೆ. ಹಂಗಾಗಿ ತುಂಬಾ ಜನ ಕೃಷಿನೇ ಬೇಡ ಅನ್ನೋ ಅಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಆದ್ರೆ ನೀವು ಕೃಷಿ ನಿಲ್ಬಾರದು ಅಂತ ಹೇಳ್ಬಿಟ್ಟು ಯಾರಾದ್ರೂ ಕರ್ಕೊಂಡು ಹೋಗಿ ಹೊಲ ತೋರಿಸಿದ್ರೆ ಸಾಕು, ಅವ್ರಿಗೆ ಏನ್ ಬೇಕೋ ಅದೆಲ್ಲದನ್ನು ಕೂಡ ಮಾಡಿಕೊಟ್ಟು ಬಿತ್ತನೆವರೆಗೂ ಕೂಡ ನೀವೇ ಜವಾಬ್ದಾರಿ ತಗೊಂಡು ಮಾಡ್ತೀರಾ? ಏನೇನ್ ಕೆಲಸ ಮಾಡ್ತೀರಾ ಸಂತೋಷ್? ಎಲ್ಲದ ಮಾಡ್ತೀವಿ ಸರ್, ಬಿತ್ತನೆ ಟ್ರಾಕ್ಟರ್ ಓಡಿಸೋದು ಎಲ್ಲದ ಮಾಡ್ತೀವಿ. ಈಗ ಯಾರೋ ಈಗ ನಂದೇ ಒಂದು ಜಮೀನ್ ಇದೆ, ಇದಕ್ಕೆ ರಾಗಿ ಬಿತ್ತಬೇಕು ಅಂತ ಅಂದ್ರೆ ಏನೇನ್ ಮಾಡ್ತೀರಾ ಹೇಳಿ ಸಿದ್ದೇಶ್? ಫಸ್ಟ್ 5 days ಉಕ್ಕೆ ಹೊಡೆದ್ಬಿಟ್ಟು ಆಮೇಲೆ ಕೊಂಟೆ ಹೊಡ್ಕೊಂಡ್ಬಿಟ್ಟು ಮಟ್ಟ ಮಾಡ್ಕೊಂತೀವಿ ನೆಲ. ಫಸ್ಟ್ ನೆಲ ಮಟ್ಟ ಮಾಡ್ಕೊಂಡು ಕಳೆ ಉಟ್ಕೊಳತ್ತ ಬಿಟ್ಬಿಟ್ಟು ಆಮೇಲೆ ಇನ್ನೊಂದ್ಸಲ ಕುಂಟೆ ಉಜ್ಬಿಟ್ಟು ರಾಗಿ ಬಿತ್ಬಿಡ್ತೀವಿ. ಕೂರ್ಗೆಲ್ಲಿ ರಾಗಿ ಬಿತ್ಕೊಡ್ತೀವಿ ಸರ್. ರಾಗಿ ಗೊಬ್ಬರ ಎಲ್ಲ ತಂದ್ಕೊಟ್ಟು ಅವರು ನಾವೇ ಬಿತ್ಕೊಡ್ತೀವಿ. ಅದಕ್ಕೆ ಇಷ್ಟು ಚಾರ್ಜ್ ಅಂತ ಹೇಳಿ ಮಾಡ್ತೀರಾ? ಹ್ಞೂ ಸರ್, ಗಂಟೆ ಲೆಕ್ಕದಲ್ಲಿ ಇದು ಉಕ್ಕೆ ಹೊಡೆಯಕ್ಕೆಲ್ಲ 1 hour ಮತ್ತೆ ರೋಟರ್ಗೆಲ್ಲ ಟೈಮಿಂಗ್ ಇದಿರುತ್ತಲ್ಲ ಆತರ ಎಲ್ಲ ಹೋಗ್ಕೊಡ್ತೀವಿ. ಈಗ 5 days ಉತ್ಮೇಲೆ ಎಷ್ಟು ದಿವಸ ಬಿಡ್ತೀರಿ? ತೀರಾ ಕಳೆ ಇದ್ರೆ ಲೇಟ್ ಆಗುತ್ತೆ, ಅದಕ್ಕೆ ಸ್ವಲ್ಪ ಕರಕಬೇಕು. ಕ್ಲೀನ್ ಆಗಿದ್ರೆ 1 week ರೆಡಿ ಮಾಡ್ಕೊಡ್ತೀವಿ. ಒಂದು 5 days ಬಿಟ್ಬಿಟ್ಟು 5 days ಬಿಟ್ಬಿಟ್ಟು ಕುಂಟೆ ಹೊಡ್ಕೊಂಡ್ಬಿಟ್ರೆ ಆಮೇಲೆ ಬಿತ್ಕೊಂಡ್ಬಿಡ್ಬೋದು. ಬಿತ್ತನೆ ಮಾಡ್ಕೊಟ್ಬಿಡ್ತೀರಾ? ಮಾಡ್ಕೊಡ್ತೀವಿ. ನಿಮ್ಗೆ ಬೀಜ ಮತ್ತೆ ಗೊಬ್ಬರ ತಂದ್ಕೊಟ್ರೆ ಸಾಕು? ಬೀಜ ಗೊಬ್ಬರ ತಂದ್ಕೊಟ್ರೆ ಸಾಕು ಸರ್. ಬಿತ್ತನೆ ಮಾಡಕ್ ಎಷ್ಟು ದುಡ್ಡು ಆಗ್ತೀರಿ ಸರ್? ಬಿತ್ತನೆ ಮಾಡಕ್ 1,000 rupees ಸರ್, 1 hour. ಒಂದ್ ಗಂಟೆಗೆ 1,000 rupees. ಈಗ 1 acre ಬಿತ್ತನೆ ಮಾಡಬೇಕು ಅಂತ ಎಷ್ಟು ಗಂಟೆ ಬೇಕಾಗುತ್ತೆ? 1 acre 1.5 hours ಬೇಕು. ಒಂದೂವರೆ ಗಂಟೆ ಬೇಕು, ಒಂದೂವರೆ ಸಾವಿರ ರೂಪಾಯಿ, ಒಂದೂವರೆ ಸಾವಿರ ರೂಪಾಯಿ ಅಲ್ವಾ, ಅಷ್ಟು ಒಂದೂವರೆ ಸಾವಿರ ರೂಪಾಯಿ ಬಿತ್ತನೆ ಆಗೋಗ್ಬಿಡುತ್ತೆ, ಆಗೋಗ್ಬಿಡುತ್ತೆ. ಅದೇ ನಾಟಿ ಮಾಡ್ತೀನಿ ಅಂತ ಅಂದ್ರೆ ಲೇಬರ್ ಎಷ್ಟು ಜನ ಬೇಕು ಸರ್ ಲೇಬರ್? ತುಂಬಾ ಜನ ಬೇಕು, ದನಗಳು ಸಿಗಲ್ಲ ಇವಾಗ ಬೇಸಾಯಕ್ಕೆ, ಹಂಗಾಗಿ ಒಂದೂವರೆ ಗಂಟೆಯಲ್ಲಿ ಬಿತ್ತು ಕೊಟ್ಬಿಡ್ತೀವಿ. ಜನಕ್ಕೆ ಕೂಲಿ ಕೊಡ್ಬೇಕು, ಆರಿಗೆ ಕೂಲಿ ಕೊಡ್ಬೇಕು, ಮತ್ತೆ ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡ್ಬೇಕು, ಮಾಡ್ಕೊಡ್ಬೇಕು ಅವ್ರಿಗೆ. ಹಂಗಾಗಿ ಒಂದೂವರೆ ಸಾವಿರ ರೂಪಾಯಿ ಕೊಟ್ರೆ ಒಂದ್ ಎಕರೆಗೆ ಬಿತ್ತು ಕೊಟ್ಬಿಡ್ತೀವಿ. ಬಿತ್ತು ಕೊಟ್ಬಿಡ್ತೀರಿ, ಮೊದ್ಲೇ ಉತ್ ಕೊಡ್ತೀರಾ? ಒಂದೆರಡು ಫಸ್ಟ್ ಎಲ್ಲ ಉತ್ ಕೊಡ್ತೀವಿ, ಉತ್ ಕೊಟ್ಬಿಟ್ಟು ನೆಲ ಎಲ್ಲ ಮಟ್ಟ ಮಾಡ್ಕೊಂಡು ಆಮೇಲೆ ಯಾವತ್ ಬಿತ್ತ ಕೇಳ್ತಾರೆ ಅವತ್ತೋ ಬಿತ್ ಕೊಟ್ಬಿಡ್ತೀವಿ. ಈ ಬಿತ್ತಿದ್ಮೇಲೆ ನಿಮ್ ಜವಾಬ್ದಾರಿ ಮುಗಿತು? ಬಿತ್ತಿದ್ಮೇಲೆ ಮುಗಿತ ಅಲ್ಲಿಗೆ, ಮತ್ತೆ ನಾವತ್ರ ಅರ್ಥ ಹೊಡೆಯಕ್ಕೆ ಅವಕ್ಕೆಲ್ಲ ಮಾಡ್ಸ್ಕೊಂಡಿಲ್ಲ, ಇನ್ನ ಅವೆಲ್ಲ ಮಾಡ್ಕೋಬೇಕು ಮುಂದಿನ ಇದ್ರಲ್ಲಿ. ಅಷ್ಟಾದಂಗ ಈ ಬಿತ್ ಕೊಡ್ತಾ ಇದೀವಿ ಅಷ್ಟೇ. ಒಟ್ಟಿಗೆ ಬಿತ್ತನೆವರೆಗೂ ಯಾರಿಗೂ ತಲೆನೋವು ಇರೋದಿಲ್ಲ? ಇಲ್ಲ ಇಲ್ಲ ಇಲ್ಲ, ಬಿತ್ತನೆವರೆಗೂ ಬಿತ್ ಕೊಡ್ತೀವಿ. ಸಾಮಾನ್ಯವಾಗಿ ಒಂದ್ ಮುಂಗಾರ ಹಂಗಾಮ್ನಲ್ಲಿ ಎಷ್ಟ್ ಜನಕ್ಕೆ ಈ ತರ ಎಷ್ಟು ಎಕರೆ ಬಿತ್ತನೆ ಮಾಡ್ಕೊಡ್ತೀರಿ? ಸೊ ಬಿತ್ ಕೊಡ್ತೀವಿ ಎಷ್ಟ್ ಎಕರೆ ಅಂತ ಇಲ್ಲ, ಹಿಂಗೆ ಸುಮಾರು ಗಾಡಿಗಳು ಸಿಗ್ತಾವಲ್ಲ, ಹಂಗಾಗಿ ಅಷ್ಟು ಇಷ್ಟು ಅಂತ ಏನಿಲ್ಲ, ಯಾವ ಸಿಗ್ತಾವ ಅವಕ್ಕೆಲ್ಲ ಬಿತ್ ಕೊಡ್ತೀವಿ. ಒಂದ್ ಅಂದಾಜಲ್ಲ ಎಷ್ಟ್ ಎಕರೆ ಬಿತ್ಬೋದು ಒಂದ್ ವರ್ಷದಲ್ಲಿ ನೀವು? ಸೊ ಬಿತ್ತೀವಿ ಒಂದ್ ಐವತ್ತ ಅರವತ್ತು ಎಕರೆ ಏನಾದ್ರೂ ಒಂದ್ ಸತಿ ಬಿತ್ ಕೊಡ್ತೀವಿ. ಒಂದ್ ಐವತ್ತ ಅರವತ್ತು ಎಕರೆ ಮಾಡ್ಕೊಡ್ತೀರಿ. ಇದ್ರ ಜೊತೆಗೆ ಹರತೆ ಹೊಡಿಯೋದು ಮತ್ತೆ ರಾಗಿ ಕುಯಿಲ್ ಮಾಡೋದು, ಇದು ಒಂದ್ ಮಾಡ್ಕೊಬಿಟ್ರೆ ಭಾರಿ ಅನುಕೂಲ ಆಗುತ್ತೆ ನಮ್ ಜನ ಮಾಡ್ಕೋಬೇಕು ಸರ್ ಅದನ್ನ. ಇವಾಗೆಲ್ಲ ಮಿಷಿನ್ಗಳು ಬಂದ್ಬಿಡ್ತೀವಿ, ದೊಡ್ಡ ದೊಡ್ಡ ಮಿಷಿನ್ಗಳು, ಅದು ಎರಡ್ ಸಾವಿರ ಮೂರ್ ಸಾವಿರ ತಾಂತಾರೆ ಗಂಟೆಗೆ. ಹಂಗಾಗಿ ನಾವೇ ಚಿಕ್ಕದಾಗ ಒಂದ್ ಮಿಷಿನ್ ಮಾಡ್ಕೊಂಡ್ಬಿಟ್ರೆ ಅದನ್ನ ಬಹಳ ಹೆಲ್ಪ್ ಆಗುತ್ತೆ. ಸಾಮಾನ್ಯವಾಗಿ ಇಬ್ರು ಒಟ್ಟಿಗೆ ಕೆಲಸ ಮಾಡ್ತಿರಲ್ವ ಸಂತೋಷ್? ಹೌದು ಸರ್. ಏನೇನು ಹೆಂಗ್ ಹಂಚ್ಕೋತಾರೆ ಕೆಲಸಗಳನ್ನ? ಇಲ್ಲ ಸರ್, ಏನ್ ಹಂಚ್ಕೊಳಲ್ಲ, ಅವ್ರೇ ಮಾಡ್ತಿರ್ತಾರೆ, ನಾವು ಹೋಗಿ ಸೇರ್ಕೊಂಡ್ರೆ ಹೋಗಿ ಮಾಡ್ತೀವಿ ಅಷ್ಟೇ. ಏನ್ ಕೆಲಸ ಇರ್ತದ? ಇಬ್ರು ಕೈ ಹಾಕೋದು, ಒಂದೇ ಸರಿ ಮಾಡೋದು, ಮುಗಿಸೋದು. ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಮತ್ತೆ ಅವರೆಲ್ಲ ಹೆಂಗ್ ನಿಮ್ಗೆ ಹೆಲ್ಪ್ ಮಾಡ್ತಾರೆ? ಇಲ್ಲ, ಅವರು ಅಷ್ಟೇ, ನಮ್ ಜೊತೆ ನಾವೇನ್ ಮಾಡ್ತಿರ್ತೀವಿ ಕರ್ಕೊಂಡು ಹೋಗ್ತೀವಿ, ಇಬ್ಬರು ಇಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ, ನಮ್ ಜೊತೆ ಬಂದು ಅವರು ಮಾಡ್ತಾರೆ. ಅವರು ಮಾಡ್ತಾರೆ. ಈಗ ಸೊಪ್ಪು ಕುಯ್ಯೋದು, ಸೊಪ್ಪು ಹಾಕೋದು, ಈ ತರದವೆಲ್ಲ ಇರ್ತದೆ. ಈ ಟ್ರಾಕ್ಟರ್ ಕೆಲ್ಸಕ್ಕೆ ಹೋದಾಗ ಹೆಂಗ್ ಹಂಚ್ಕತ್ತೀರ ನೀವು? ಯಾಕಂದ್ರೆ ಟ್ರಾಕ್ಟರ್ ಓಡಿಸೋರು ಒಬ್ಬರೇ ಅಲ್ವಾ? ಟ್ರಾಕ್ಟರ್ ಓಡಿಸ್ ಅದೇ ನಾವು ಹೋದ್ಮೇಲೆ ಹೇಳೋಗ್ತೀವಿ, ಇರ್ತಾರಲ್ಲ ಇನ್ನೊಬ್ರು ಮಾಡ್ತಾರೆ, ಇಲ್ಲ ನಮ್ಮನೆಯವ್ರು ಅವ್ರಿಗೆ ಸಿರ್ಕೊಂಡು ಮಾಡ್ತಾರೆ ಅವ್ರ ಜೊತೆ. ಅಂದ್ರೆ ಒಂದ್ ದಿವಸ ಒಬ್ರು, ಒಂದ್ ದಿವಸ ಒಬ್ರು ಆತರ ಹಂಗೆ ನೆನ್ಸಿಲ್ಲ. ಊಟ ನಾವು ಇಲ್ಲ ಅಂದ್ರೆ ಗೊತ್ತಾಗತ್ತಲ್ಲ, ಅವರೇ ಹೋಗಿ ಮಾಡ್ತಾರೆ, ಮಾಡ್ತಾರೆ. ಅಲ್ಲ ಈಗ ನೀವು ಟ್ರಾಕ್ಟರ್ ಹೋದಾಗ್ಲೂ ಇಬ್ರು ಒಟ್ಟಿಗೆ ಹೋಗ್ತೀರಾ? ಇಲ್ಲ ಇಲ್ಲ, ಒಬ್ರು ಹೋಗೋದಷ್ಟೇ. ಯಾರು ಒಬ್ರು ಹೋಗ್ತೀರಾ, ಇನ್ನೊಬ್ರು ಮನೆ ಕೆಲಸ ಏನಿರುತ್ತೋ ಅದು ನೋಡ್ಕೋತೀರಿ ಅಲ್ವಾ? ಹೌದು. ಇದ್ರ ಜೊತೆಗೆ ಹಸುಗಳನ್ನ ಎಷ್ಟು ಹಾಕೊಂಡಿದ್ರಿ ಸಂತೋಷ್? ಹಸುಗಳು ಒಂದ್ ನಾಲ್ಕಿದೆ ಸರ್. ನಾಲ್ಕು ಹಸು? ಎಲ್ಲ ಏನು ಸಿಂಧಿ ಹಸು ಏನು? ಎಲ್ಲ ನಾಟಿ ಕ್ರಾಸು. ನಾಟಿ ಕ್ರಾಸು. ಎಷ್ಟು ಹಾಲು ಕೊಡುತ್ತೆ? ಬೆಳಿಗ್ಗೆ ಒಂದ್ ಹತ್ತು, ಸಂಜೆ ಒಂದ್ ಹತ್ತು ಲೀಟರ್ ಆಯ್ತೀವಿ ಡೈರಿಗೆ, ಮನೆಗಳಿಗೆಲ್ಲ ಹಾಕ್ತಿವಿ. ಈಗ ಯಾರು ನೋಡ್ಕೊಳ್ಳೋದು ಹಸುಗಳನ್ನ? ಹಸುಗಳು ಎಲ್ಲಾರು ನೋಡ್ಕೋತೀವಿ ಸರ್. ಎಲ್ಲಾರು ನೋಡ್ಕೋತೀವಿ. ಮನೆ ಹತ್ರನೇ ಕಟ್ತೀರಾ ಹೆಂಗೆ? ಇಲ್ಲ, ಯಾಕಡೆ ಎಲ್ಲ ಓಡಿಸ್ತೀವಿ ಬಿಚ್ಚಿ, ಆಮೇಲೆ ನೋಡ್ಕೊಂತೀವಿ ಅವಾಗ ಹೋಗಿ ಸಂಜೆ ಇಟ್ಕೊಂಡ್ ಕಟ್ ಹಾಕ್ತಿವಿ. ಮತ್ತೆ ರೇಷ್ಮೆ ಸೊಪ್ಪು ಇರುತ್ತೆ, ಅದ್ ಕಟ್ ಹಾಕ್ತಿವಿ. ರೇಷ್ಮೆ ಸೊಪ್ಪು ಭಾರಿ ಚೆನ್ನಾಗಿ ತಿಂತವಲ್ವಾ? ಅದೇ ಭಾರಿ ಚೆನ್ನಾಗಿ ತಿಂತ ಸರ್, ಒಳ್ಳೆ ಹಾಲು ಬರುತ್ತೆ ಅದಕ್ಕೆ. ಒಳ್ಳೆ ಹಾಲು ಬರುತ್ತೆ. ಹಾಲೆಲ್ಲ ಮಾರಾಟ ಎಲ್ಲಿ ಮಾಡ್ತೀರಾ ಸಿದ್ದೇಶ್? ಸರ್ ಇಲ್ಲೇ ಮನೆಗಳಿಗೆ ಕೊಡ್ತೀವಿ ಸರ್. ಇಲ್ಲೇ ಸುತ್ತಮುತ್ತ ಮನೆಗಳಿಗೆ ಅಲ್ಲೇ ತಗೊಂಡು ಹೋಗ್ತಾರೆ. ಸುತ್ತಮುತ್ತ 40 ರೂಪಾಯಿ ಲೀಟರ್ಗೆ ಇಲ್ಲೇ ಅಕ್ಕಪಕ್ಕ ಮನೆಗಳಿಗೆಲ್ಲ ಕೊಡ್ತೀವಿ. ಬೆಳಗ್ಗೆ ಹೊತ್ತು, ಸಂಜೆ ಹೊತ್ತು ಎರಡು ಹೊತ್ತು ಕೊಡ್ತೀರಾ? ಎರಡು ಟೈಮ್ ಕೊಡ್ತೀವಿ ಸರ್. ಬೆಳಗ್ಗೆ ಹೊತ್ತು ಒಂದಷ್ಟು ಮನೆಗೆ, ಸಂಜೆ ಹೊತ್ತು ಒಂದಷ್ಟು ಮನೆಗೆ. ಸಂಜೆ ಅಷ್ಟು ಅಷ್ಟೊತ್ತು ಕೊಡ್ತೀವಿ. ಏನು ಬೆಲೆ? 40 ರೂಪಾಯಿ ಲೀಟರ್ಗೆ. 40 ರೂಪಾಯಿ ಕಡಿಮೆ ಆಯ್ತಲ್ವಾ? ಕಡಿಮೆ ಆಯ್ತು ಸರ್. ಹಂಗೂ ಕಡಿಮೆ ಕೇಳ್ತಾರೆ ಇಲ್ಲಿ, ಇನ್ನೂ ಕಡಿಮೆ ಕೊಡ್ರಿ ಅಂತ. ಹಂಗಾಗಿ 40 ರೂಪಾಯಿ ಕೊಡ್ತಾ ಇದೀವಿ ನಾವು ಇವಾಗ. ಒಂದ್ ವರ್ಷದಲ್ಲಿ ರೇಷ್ಮೆಯಿಂದ ಮತ್ತೆ ಕೊಬ್ಬರಿಯಿಂದ ಮತ್ತೆ ಟ್ರಾಕ್ಟರ್ ಇಂದ ಎಷ್ಟು ದುಡಿತೀರಿ ಸಿದ್ದೇಶ್? ಸರ್ ಆಗುತ್ತೆ ಸರ್, ಲೆಕ್ಕ ಅಂತ ಇದ್ ಮಾಡಕ್ ಆಗಲ್ಲ. ಲೆಕ್ಕ ಇಟ್ಕೋಬೇಕು, ಯಾಕೆಂತಂದ್ರೆ ನೀವ್ ಎಷ್ಟು ದುಡಿಮೆ ಮಾಡಿದ್ರಿ ಅಂತ ಗೊತ್ತಾಗಬೇಕಲ್ವಾ? ಆಗತ್ತೆ ಸರ್, ಹಂಗೆ ಎಲ್ಲದ ಒಟ್ಟಿಗೆ ಲೆಕ್ಕ ಇಟ್ಕೊಳಕಾಗಲ್ಲ ಸರ್. ಸಣ್ಣ ಪುಟ್ಟ ಖರ್ಚು ಆಗ್ತಾ ಇರ್ತವೆ, ಹಂಗಾಗಿ ಇರ್ತೇವೆ. ಕೊಬ್ಬರಿಯಿಂದ ಒಂದ್ ಹೆಚ್ಚು ಕಡಿಮೆ ವರ್ಷಕ್ಕೆ ಒಂದ 3-4 ಲಕ್ಷ ಕೊಬ್ಬರಿದಾಗುತ್ತೆ. ರೇಷ್ಮೆದು ರೇಷ್ಮೆದಾಗುತ್ತೆ. ವಾಟರ್ ಟ್ಯಾಂಕ್ದು ಇದೆಲ್ಲ ಡೈಲಿ ಖರ್ಚು ಮೇಂಟೆನೆನ್ಸ್ಗೆ ಸರಿ ಆಗುತ್ತೆ ಅದು. ಒಟ್ಟಾರೆ ನಾನು ಜಾಸ್ತಿ ಓದ್ಲಿಲ್ಲ, ಎಲ್ಲೋ ಕೆಲ್ಸಕ್ಕೆ ಹೋಗ್ಲಿಲ್ಲ ಅನ್ನೋ ಕೊರಗೇನಿಲ್ಲ. ಕೊರಗೇನಿಲ್ಲ ಸರ್, ಆರಾಮ ನೆಮ್ಮದಿಯಾಗಿದೀವಿ ಇವಾಗ. ನಮ್ ಕೆಲಸ ಮಾಡ್ಕೊಂತೀವಿ, ಆರಾಮಾಗಿರ್ತೀವಿ ಸರ್. ನಿಮ್ಗೂ ಏನು ಕೊರಗಿಲ್ಲ ಅಲ್ವಾ ಸಂತೋಷ್? ಸರ್ ಕೊರಗಿಲ್ಲ, ಯಾವತ್ತು ಕೊರಗನ್ಸೇ ಇಲ್ಲ ನಮ್ಗೆ. ಆತರ ಇದೆ ಬೇಕಾದಂಗೆ ದುಡಿಮೆ ಮಾಡ್ತೀವಿ, ಇನ್ನೇಂತ ಕೊರಗ್ ಬರುತ್ತೆ. ಬೇಕಾದಷ್ಟು ಕೆಲಸ ಇರುತ್ತೆ ಕೈ ತುಂಬಾ, ದುಡಿಮೆನೂ ಚೆನ್ನಾಗಾಗುತ್ತೆ, ದುಡಿಮೆ ಆಗ್ತವೆ. ಹಂಗಾಗಿ ಏನು ಬೇಜಾರಾಗಿಲ್ಲ. ಮುಂದೆ ಇನ್ನು ಏನೇನ್ ಮಾಡ್ಬೇಕು ಅಂತ ಆಲೋಚನೆ ಇದೆ ಸಿದ್ದೇಶ್? ಸರ್ ಮುಂದೆ ಇದೆ ಬೇರೆ ಯೋಚನೆಗಳಿದಾವೆ, ಮುಂದೆ ಸ್ವಲ್ಪ ಹೋಗ್ತಾ ಹೋಗ್ತಾ ಮುಂದೆ ಮಾಡ್ಕೊಂಡು ಹೋಗ್ಬೇಕು ಸರ್. ಸಿದ್ದೇಶ್ ನಿಮ್ಗೆ ಏನೇನು ಆಲೋಚನೆ ಇದೆ ಸಂತೋಷ್? ಸರ್ ಮುಂದೆ ಇದೆ ಒಂದು ಜೆಸಿಬಿ ತಗೋಬೇಕು ಅಂತ. ಮಾಡ್ಬೇಕು ಜೆಸಿಬಿ ತಗೊಂಡು ಹಿಂಗೆ ಕೆಲಸ, ಪ್ರತಿ ನಿತ್ಯನು ಕೂಡ ಕೈ ತುಂಬಾ ಕೆಲಸ ಇರಬೇಕು, ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತ ಹೇಳಿ ಅಲ್ವಾ? ಸರಿ ಸರ್. ಒಟ್ಟಿಗೆ ಸಂತೋಷವಾಗಿದ್ದೀರಿ? ಹ್ಞೂ ಸರ್, ಜೊತೆ ಸಂತೋಷವಾಗಿದ್ದೀವಿ ಇಬ್ರು. ಒಳ್ಳೇದು ಸಿದ್ದೇಶ್ ಮತ್ತೆ ಸಂತೋಷ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ನಿಮ್ ಫೋನ್ ನಂಬರ್ ಹೇಳ್ತೀರಾ ಸಿದ್ದೇಶ್? 9035353788. ಇನ್ನೊಂದ್ಸರಿ ಹೇಳಿ. 9035353788. ನೀವು ಹೇಳಿ ಸಂತೋಷ್, ನಿಮ್ ನಂಬರ್ ಹೇಳಿ. 7349728409. ಇನ್ನೊಂದ್ಸಾರಿ ಹೇಳಿ. 7349728409. ಒಳ್ಳೇದು ಸಿದ್ದೇಶ್ ಮತ್ತೆ ಸಂತೋಷ್, ತಮ್ಮಿಬ್ರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಸರ್. ಇದುವರೆಗೆ ಕೃಷಿ ಬದುಕಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಕಾಳಕೊಪ್ಪಲಿನ ರೈತ ಸಹೋದರರಾದ ಕೆಎಸ್ ಸಿದ್ದೇಶ್ ಹಾಗೂ ಕೆಎಸ್ ಸಂತೋಷ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರಕಲುಗೂಡು ವಿ ಮಧುಸೂದನ್. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಫಲಸಿರಿ ತೋಟಗಾರಿಕಾ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಸರಣಿ. ಇದರಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಹನಿ ನೀರಾವರಿ ಅಳವಡಿಕೆ ಹಾಗೂ ಇಲಾಖೆಯಿಂದ ದೊರೆಯುವ ಸವಲತ್ತುಗಳ ಕುರಿತು ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಯತೀಶ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಬೆಳಿಗ್ಗೆ 5:55 ರಾತ್ರಿ 11:05 ಇರಲಿದೆ ಆಕಾಶವಾಣಿಯ ನಿರಂತರ ಪ್ರಸಾರ. ಸುದ್ದಿ, ಮಾಹಿತಿ, ಮನರಂಜನೆ, ಮಾರ್ಗದರ್ಶನದ ಕಾರ್ಯಕ್ರಮಗಳು ನಿತ್ಯವೂ ಮೂಡಿಬರುತ್ತಿವೆ. ಕೃಷಿ, ಆರೋಗ್ಯ, ಪರಿಸರ, ಕ್ರೀಡೆ, ಉದ್ಯೋಗಾವಕಾಶ, ಜ್ಞಾನಾರ್ಜನೆ, ಕಾನೂನು ಇತ್ಯಾದಿಗಳು ಅಲ್ಲದೆ ಹಿರಿಯರ ಅನುಭವಗಳು, ಮಕ್ಕಳ ಮೆದು ಮಾತುಗಳು, ಕೇಳುಗರೊಂದಿಗೆ ಸಂವಾದದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ. ಯುವವಾಣಿ, ಮಹಿಳಾವಾಣಿ, ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಪರಿಚಯ, ಜ್ಞಾನಾರ್ಜನೆಯ ಜ್ಞಾನದೀವಿಗೆ, ಒಗಟು ಜಿಗುಟು, ಗಾದೆ ಗಮ್ಮತ್ತು, ಚಿತ್ರತರಂಗ, ಕೇಳ್ರಿ ಸಾಕು 2 ನಿಮಿಷ, ಜನಪದ ಐಸಿರಿ, ಕೃಷಿ ಸಿರಿ, ಮೆದುಳಿಗೆ ಕಸರತ್ತು, ಹಳ್ಳಿ ಧ್ವನಿ, ಕೃಷಿ ತರಂಗ, ರೈತರಿಗೆ ಸಲಹೆ, ಹೈನು ಹೊನ್ನು, ಭಾವಸಿರಿ, ಗೀತಗಾನ, ಶಾಯಿ ಸಿರಿ, ಕಾಯಕ ಕಲ್ಯಾಣ, ಮಾರ್ಗದರ್ಶಿ, ಜ್ಞಾನ ಸಿರಿ, ನೆನಪು ನಿನಾದ, ಫುಲ್ವಾರಿ, ಪರಿಸರ ಸಂರಕ್ಷಣೆಯ ನಮ್ಮೆಲ್ಲರ ಹೊಣೆ, ಮಲೆನಾಡ ಐಸಿರಿ, ಕನ್ನಡ ಕಲಿ, ಹಾಸನ ಶಾಸನ, ಸೊಬಗಿನ ಶಾಲೆ, ರಾಷ್ಟ್ರ ನಮನ, ಜೀವ ಜಲ, ವಚನ ಸೌರಭ, ಜನಪದ ಜಗತ್ತು, ಚಿಣ್ಣರ ಲೋಕ, ಗಾಂಧಿ ಸ್ಮೃತಿ, ಆಹಾರ ಆರೋಗ್ಯ, ಪಾರಿಜಾತ, ಆಕಾಶದೀಪ, ಪ್ರಗತಿ ಪಥ, ಹೀಗೆ 10-20 ಸರಣಿ ರೂಪದ ಕಾರ್ಯಕ್ರಮಗಳು ಮೂಡಿಬರುತ್ತಿವೆ. ಸರ್ವರಿಗೂ ಹಿತವಾಗುವ ಕಾರ್ಯಕ್ರಮಗಳ ಸಂಯೋಜನೆ ಇದು. ಮಾಹಿತಿಯ ಕಣಜ, ಹಾಸನ ಆಕಾಶವಾಣಿ. ಕೇಳ್ತಾ ಇರಿ, ಇತರರಿಗೂ ಆಲಿಸಲು ಹೇಳ್ತಾ ಇರಿ, ಇದೆಲ್ಲ ನಿಮ್ಮ ಹಿತಕ್ಕಾಗಿ. ಆತ್ಮೀಯ ಕೇಳುಗರೆ, ನಾಳೆ ಸಂಜೆ 4:30 ಕೃಷಿ ಸಿರಿ, ಇದರಲ್ಲಿ ಪ್ರಾಣಿ ಉತ್ಪಾದನೆಯ ಮೇಲೆ ಜಾಗತಿಕ ತಾಪಮಾನದ ಪರಿಣಾಮ, ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರುಗಳಾದ

ಪಡೆದಿದ್ದೇವೆ ನಿನ್ನಿಂದ ಸರೆಯನ್ನು ಪಡೆದಿದ್ದೇವೆ ನಿನ್ನಿಂದ ಸರೆಯನ್ನು ಕೈಯ ಪಾಲಿಸು ನಮಗೆ ಸನ್ನಡತೆಯನ್ನು ಪಾಲಿಸು ನಮಗೆ ಕನ್ನಡತೆ ಎಂದು ಪಾಲಿಸು ನಮಗೆ ಕನ್ನಡತೆ ಎಂದು ಕಣ ಕಣ